ತಮ್ಮ ಈ ಮೀನು ಕೃಷಿಯ ಒಂದು ಸಾಧನೆ ನೋಡಿ ತಮ್ಮನ್ನು ಅಲ್ಲಿಗೆ ಕರೆಸಿಕೊಂಡಿದ್ದು. ಹೌದು, ಮೀನು ಕೃಷಿಕರಾಗಿ ನಿಮ್ಮ ಸಾಧನೆಯನ್ನು ನೋಡಿ. ಹೌದು ಹೌದು, ಮೀನು ಕೃಷಿಯಲ್ಲಿ ಯಾರೆಲ್ಲ ಸ್ವಲ್ಪ ಉತ್ತಮವಾಗಿ ಮಾಡಿದ್ದಾರೆ ಅವ್ರನ್ನೆಲ್ಲ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಅವರು ಐಡೆಂಟಿಫೈ ಮಾಡಿ ಪ್ರತಿ ರಾಜ್ಯದಿಂದ ಸ್ವಲ್ಪ ಜನರನ್ನ ನಾಮಿನೇಟ್ ಮಾಡಿ ಅಲ್ಲಿ ದೇಶಾದ್ಯಂತದಿಂದ ಜನ ಬಂದಿದ್ರು ಎಲ್ಲ ಕೃಷಿ ಅವರು. ಈಗ ಮುಖ್ಯವಾಗಿ ಶಾಮಯ್ಯಪ್ಪ ಅವರು ತಾವು ಈ ಮೀನು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಮತ್ತೆ ನೇರವಾಗಿ ಮೀನು ಕೃಷಿಗೆ ಇಳಿದಿದ್ದಾರ, ಏನು ಪ್ರೇರಣೆ ಇದಕ್ಕೆ ಅಂತ? ನಾನು ಓದಿದ್ದು 8 ವರ್ಷ ಆಲ್ಮೋಸ್ಟ್ ಫಿಶರೀಸ್ ಅಲ್ಲಿ ಎಜುಕೇಶನ್ ಪಡ್ಕೊಂಡಿದ್ದೇನೆ. ಹುಡುಗಿಗೆ ವಾಪಸ್ ಬಂದ ಮೇಲೆ ನಾನು ತೋಟಗಾರಿಕಾ ಸ್ಟಾರ್ಟ್ ಮಾಡಿದ್ದೆ, ಬಟ್ ನಾನು ಓದಿದ್ದ ಏನಾದ್ರು ಉಪಯೋಗಿಸ್ಕೋಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ಪ್ಲಸ್ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ನನ್ನ ಸ್ನೇಹಿತರು ಸೀನಿಯರ್ಸ್ ಜೂನಿಯರ್ಸ್ ಇದ್ದಾರೆ, ಇಂಟ್ರಾಕ್ಷನ್ ನಡೀತಾ ಇರ್ತದೆ. ಸೊ ಆ ಇದರಲ್ಲಿ ನಮಗೊಂದು ಏನ್ ಮಾಡಬಹುದು ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಐಡಿಯಾಸ್ ಬರ್ತಾ ಇತ್ತು. ನಮ್ಮ ಸ್ವಲ್ಪ ಸೀನಿಯರ್ಸ್ ಮಂಗಳೂರಲ್ಲಿ ಆರ್ನಮೆಂಟಲ್ ಫಿಶಸ್ ಫಾರ್ಮಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅಲಂಕಾರಿಕ ಮೀನು ಕೃಷಿ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ, ಅಕ್ವಾಟಿಕ್ ಬಯೋಸಿಸ್ಟಮ್ಸ್ ಅಂತ. ಸೊ ಅವರಲ್ಲಿ ಹೋದಾಗ ನನಗೆ ಸ್ವಲ್ಪ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಪ್ರೇರಣೆ ಆಗಿ ಕೊಡಗಿನಲ್ಲಿ ಸಹ ಏನಾದರೂ ಒಂದು ಮಾಡ್ಬೋದು, ಆಪರ್ಚುನಿಟಿ ಇದೆ, ತುಂಬಾ ಆಪರ್ಚುನಿಟಿ ಇದೆ ಅಂತ ಹೇಳ್ಕೊಂಡೇ ನಾವು ಐ ಸ್ಟಾರ್ಟೆಡ್ ಫಿಶ್ ಫಾರ್ಮಿಂಗ್. ಹೇಗೆ ಪ್ರಾರಂಭ ಮಾಡಿದ್ರಿ? ಇನಿಷಿಯಲಿ ನಮ್ಮ ಅಬ್ಸರ್ವೇಷನ್ ಏನಿದೆ ಅಂತ ಹೇಳಿದ್ರೆ, ಮೀನು ಮರಿ ಸಿಗ್ತಾ ಇತ್ತು ಡಿಪಾರ್ಟ್ಮೆಂಟ್ ಇಂದ, ಸಬ್ಸಿಡೈಸ್ಡ್ ಮೀನ್ ಮರಿ ಕೊಡ್ತಾರೆ, ಅದನ್ನ ಏನೋ ತರ್ತಾರೆ ಬಿಡ್ತಾರೆ ಮರ್ತೋಗ್ತಾರೆ. ಸೊ ನಾವು ಅದರಲ್ಲಿ ಫಸ್ಟ್ ಇಂಟರ್ವೆನ್ಷನ್ ಮಾಡಬೇಕು, ಅಂದ್ರೆ ಮೀನ್ ಮರಿ ಸಿಗೋ ಸ್ಟೇಜ್ ಅನ್ನೇ ಸ್ವಲ್ಪ ಇಂಪ್ರೂವ್ ಮಾಡಿಕೊಟ್ರೆ ಅದರಲ್ಲಿ ಪ್ರೊಡಕ್ಷನ್ ಸ್ಕೋಪ್ ಡಬಲ್ ಆಗ್ಬಿಡುತ್ತೆ ಅಂತ ನಾವು ರಿಯಲೈಸ್ಡ್. ಸೊ ನಾವು ಮೀನು ಮರಿನ ಸಪ್ಲೈ ಮಾಡುವಂತಹ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ, ಈಗಲೂ ಮಾಡ್ತಾ ಇದ್ದೀವಿ. ವರ್ಷದಲ್ಲಿ ಮೇ ಎಂಡಿಂದ ಸೆಪ್ಟೆಂಬರ್ ಎಂಡ್ವರೆಗೆ ಮೀನ್ ಮರಿ ಸೇಲ್ ಮಾಡ್ತೀವಿ. ಸೊ ಬಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಗಾತ್ರದ ಮರಿ ಮಾಡ್ತೀವಿ. ಅಂಡ್ ವಿ ಅಡ್ವೈಸ್ ಫಾರ್ಮರ್ಸ್, ಅಂದ್ರೆ ಎಷ್ಟು ಬೆರಳು, 2 ಇಂಚು ಅಂತ ಹೇಳ್ತೀವಿ. 2 ಇಂಚ್ ಮೀನ್ ಮರಿ ಕೊಟ್ರೆ ಒಂದು ನಂಬರ್ಸ್ ಕಮ್ಮಿ ಇಟ್ಕೋಬಹುದು, ಇನ್ನೊಂದು ಬಿಟ್ಟಿದ್ ಮರಿಯಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಚಂದ ಆಗುತ್ತೆ ಅಂತ, ಸರ್ವೈವಲ್ ರೇಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಮರಿ ಹೆಚ್ಚಿರುತ್ತದೆ. ಮತ್ತೆ ನಾವು ಆ ಪ್ರೊಸೆಸ್ ಅಲ್ಲೇ ರೈತರಿಗೆ ಸ್ವಲ್ಪ ಅಡ್ವೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದೇ ಇದರಲ್ಲಿ ಮಾತಾಡುವಾಗಲೇ ಸ್ವಲ್ಪ ಸಣ್ಣ ಪುಟ್ಟ ಟಿಪ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಸಗಣಿ ಹಾಕಿ ಪ್ರೊಟೆಕ್ಟ್ ಮಾಡಿ, ಇನಿಷಿಯಲಿ 1 ತಿಂಗಳು ಸ್ವಲ್ಪ ನೋಡ್ಕೊಳ್ಳಿ, ಫಿಶ್ ಫೀಡ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈಗ ವೀರನಾಡು ಮತ್ತೆ ಬಾಕಿ ಕಂಪನಿಗಳೆಲ್ಲ ಮೀನು ಫೀಡ್ ಅನ್ನು ಕಮರ್ಷಿಯಲ್ ಆಗಿ ತರಿಸಿ ಬಂದ್ ಮಾಡ್ತಾ ಇದಾರೆ. ನಾವು ಬೆಳವಣಿಗೆ ಸ್ಟಾರ್ಟ್ ಮಾಡುವಾಗ ವಿ ಹ್ಯಾಡ್ ಟು ಬ್ರಿಂಗ್ ಇಟ್ ಫ್ರಮ್ ಆಂಧ್ರ, ಆಂಧ್ರದಿಂದ ತರಿಸಬೇಕಾಗಿತ್ತು, ಇಲ್ಲಿ ಎಲ್ಲಿಯೂ ಸಿಗ್ತಾ ಇರಲಿಲ್ಲ. ಸೊ ಆಂಧ್ರದಿಂದ ತರಿಸ್ಕೊಳ್ಳೋದು ನಾವು ಯೂಸ್ ಮಾಡುವಂತ ಮಾಡ್ತಾ ಇದ್ವಿ. ಈಗ ಫಾರ್ಚುನೇಟ್ಲಿ ಕೊಡಗಿನಲ್ಲೇ ಅದೊಂದು ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಆಗಿದೆ. ಮುಖ್ಯವಾಗಿ ಯಾವ ತಳಿಯ ಮೀನುಗಳನ್ನ ತಾವು ಸಾಕಾಣಿಕೆ ಮಾಡ್ತೀರಾ ಮತ್ತೆ ಮರಿಗಳನ್ನ ತಾವು ಉತ್ಪಾದನೆ ಮಾಡ್ತೀರಾ? ಸೊ ನಾವು ಮೀನ್ ಮರಿ ಕೊಡೋದು ಸ್ಟಾರ್ಟ್ ಮಾಡೋದು ಕಾಟ್ಲಾ, ರೋಹು ಮತ್ತೆ ಗ್ರಾಸ್ ಕಾರ್ಪ್ ಮರಿ. ನಮಗೆ ಅನ್ಸುತ್ತೆ ಕೊಡಗಿಗೆ ಅದು ಸೂಕ್ತ ಅಂತೇಳಿ. ನಮ್ಮ ಸ್ಟೈಲ್ ಆಫ್ ಫಾರ್ಮಿಂಗು, ನಮ್ಮ ಕೆರೆಯ ಡೆಪ್ತು, ಮತ್ತೆ ನಮ್ಮ ವಾಟರ್ ಟೆಂಪರೇಚರು, ಮತ್ತೆ ನಮ್ಮ ಫಾರ್ಮಿಂಗ್ ಸ್ಟೈಲ್, ಅಂದ್ರೆ ನಾವು ಇಂಟೆನ್ಸಿವ್ ಫಿಶ್ ಫಾರ್ಮರ್ಸ್ ಅಲ್ಲ, ನಾವೆಲ್ಲ ಕಾಫಿ ಫಾರ್ಮರ್ಸ್ ಮತ್ತೆ ಪ್ಲಾಂಟರ್ಸ್ ನಾವೆಲ್ಲ. ನಮ್ಮಲ್ಲಿ ಇರಿಗೇಷನ್ ಅಂತೇಳಿ ನಾವು ಕೆರೆ ಮಾಡ್ಕೊಂಡಿದ್ದೇವೆ. ಕೆರೆ ಸುಮ್ಮನೆ ಇದೆ ಅಂತ ಹೇಳ್ಕೊಂಡು ನಾವು ಅದರಿಂದ ಏನಾದ್ರೂ ಇನ್ಕಮ್ ತಗೋಬಹುದು ಅಂತ ಹೇಳ್ಕೊಂಡು ಆ ಇದರಲ್ಲಿ ನಾವು ಈ ಡೂ ಫಿಶ್ ಫಾರ್ಮಿಂಗ್, ಆ ಸ್ಕೋಪ್ ಅಲ್ಲಿ ಮಾತ್ರ ಫಿಶ್ ಫಾರ್ಮಿಂಗ್ ಮಾಡೋಕ್ಕಾಗೋದು. ಸೊ ಇಟ್ ಇಸ್ ನಾಟ್ ಯುವರ್ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಲ್ಲ. ಅದು ಮೀನು ಬೆಳೆದು ಮಾರಿದ್ರೆ ಅದರಿಂದ ಬರೋ ಆದಾಯದಲ್ಲಿ ನಿಮ್ಮ ಯಾವ್ದಾದ್ರು ಒಂದು ತೋಟಗಾರಿಕಾದು ಒಂದು ಕಾಸ್ಟ್ ಅನ್ನ ನೀವು ಮಿಟಿಗೇಟ್ ಮಾಡಬಹುದು. ಅಂದ್ರೆ ಒಂದು ರೌಂಡ್ ಗೊಬ್ಬರ ಕೊಡ್ಬೋದು, ಒಂದು ರೌಂಡ್ ಇರಿಗೇಷನ್ ಮಾಡಬಹುದು, ಯಾವ್ದಾದ್ರು ಒಂದು ಖರ್ಚನ ಅದು ನೋಡ್ಕೋತದೆ. ಆ ನಿಟ್ಟಿನಲ್ಲಿ ನಾವು ಫಿಶ್ ಫಾರ್ಮಿಂಗ್ ಅಂತ ಮಾಡೋದಂತ. ಸೊ ಕಾಟ್ಲಾ, ರೋಹು, ಗ್ರಾಸ್ ಕಾಪ್ ಮತ್ತೆ ಈಗ ಹೈ ವ್ಯಾಲ್ಯೂ ಫಿಶ್ ಅಂತ ಹೇಳಿದ್ರೆ ಬರೆ ಮೀನು ಮರಲ್, ಅದನ್ನ ಸಹ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಮರಿಗಳನ್ನು ಕೂಡ ವಿತರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಸೇಲ್ ಮಾಡ್ತೀವಿ. ಅಂದ್ರೆ ಒಂದು ಮೀನು ಮರಿಗಳ ಉತ್ಪಾದನೆಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರ? ಸೊ ನಾವು ಮೀನ್ ಮರಿ ಬ್ರೀಡಿಂಗ್ ಮಾಡಲ್ಲ, ನಾವು ಕಂಡೀಷನ್ ಮಾಡ್ತೀವಿ ಅಷ್ಟೇ. ಅಂದ್ರೆ ಸಣ್ಣ ಮರಿನ ದೊಡ್ಡ ಮಾಡೋದು, ಬೆಳೆಸ್ತಿ ಮಾಡಿ ಮಾರೋದು ಅಂತ ನಮ್ಮ ಸ್ಕೋಪ್ ಆಫ್ ವರ್ಕ್. ಬ್ರೀಡಿಂಗ್ ಎಲ್ಲ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್ ಹಾಚರಿಸಲಾಗ್ತವೆ. ನಾವು ಅದನ್ನ ಮರಿಗಳನ್ನ ತಂದು ಕಂಡೀಷನ್ ಮಾಡಿ ನಮ್ಮ ಫಾರ್ಮರ್ಗೆ ಏನ್ ಬೇಕು ಅಂತ ನೋಡ್ಕೊಂಡು ನಮ್ಮ ವೆದರಿಗೆ ಸೂಕ್ತವಾಗಿ ಅದನ್ನ ಕಂಡೀಷನ್ ಮಾಡಿ ಕೊಡ್ತೇವೆ ನಾವು. ಅಂದ್ರೆ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಸಿಗುತ್ತಾ ಮೀನು ಮರಿಗಳು? ಮೀನು ಮರಿಗಳು ಸಿಗ್ತವೆ, ಭದ್ರಾವತಿಯಲ್ಲಿ ಸಿಗ್ತವೆ, ಕಬಿನಿಯಲ್ಲಿ ಸಿಗುತ್ತವೆ, ಹಾರಂಗಿಯಲ್ಲೂ ಏನೋ ಹಾರಂಗಿಲಿ ವ್ಯವಸ್ಥೆ ಇದೆ, ಬ್ರೀಡಿಂಗ್ ವ್ಯವಸ್ಥೆ ಇದೆ, ಕಾಮನ್ ಕಾರ್ಪ್ ಸಿಗುತ್ತೆ ಅಲ್ಲಿ. ಅಲ್ಲಿಂದ ತಂದು ನೀವು ಸ್ವಲ್ಪ ಬೆಳೆಸಿ ರೈತರಿಗೆ? ಹೌದು, ಬೆಳೆಸಿ ಕಂಡೀಷನ್ ಮಾಡಿ ರೈತರಿಗೆ ವಿತರಣೆ ಮಾಡ್ತೀವಿ ನಾವು. ಆ ಒಂದು ಖರ್ಚು ವೆಚ್ಚ ಕೊಲ್ಸಿದ್ರೆ ಪರವಾಗಿಲ್ಲ ಅನ್ಸುತ್ತಾ ಅದು ನಿಮಗೆ? ಹೌದು ಹೌದು ಹೌದು, ದಟ್ ಇಸ್ ಅ ಗುಡ್ ಸಿಸ್ಟಮ್. ನಮಗೆ ಅದು ಶಾರ್ಟ್ ಗ್ಯಾಪ್ ಇದು, ನಮಗೆ ಅಂದಾಜು ಒಂದು 8-10 ಲಕ್ಷ ಮರಿ ಪ್ರತಿ ವರ್ಷ ಮಾರ್ತೇವೆ ನಾವು. ಜೊತೆಗೆ ವಿಶೇಷವಾದ ವ್ಯವಸ್ಥೆಗಳನ್ನು ಏನಾದರೂ ಮಾಡ್ಕೊಂಡಿದ್ದಾರೆ, ಹೊಸ ಹೊಸ ತಂತ್ರಜ್ಞಾನಗಳನ್ನು ಏನಾದರೂ ಅಳವಡಿಸಿಕೊಂಡಿದ್ದಾರೆ? ಅದೇ, ಸೊ 2014 ನಾವು ರೀಸರ್ಕ್ಯುಲೇಟರಿ ಎಕೋಕಲ್ಚರ್ ಸಿಸ್ಟಮ್ ಅಂತ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ನಮ್ಮ ಫಾರ್ಮ್ ಇಸ್ ಅ ರೀಸೈಕ್ಲೇಟರಿ ಎಕ್ವಾಕಲ್ಚರ್ ಸಿಸ್ಟಮ್ ಫಾರ್ಮ್, ಅಂದ್ರೆ ಇಂಟೆನ್ಸಿವ್ ಫಾರ್ಮ್ ಅಂತ ಹೇಳ್ತೀವಿ ಅದಕ್ಕೆ, ತೀವ್ರತರ ಕೃಷಿ. ಹೌದು, ಅದಕ್ಕೆ ಒಂದು ಟ್ಯಾಂಕ್ ಡಿಸೈನ್ ಮಾಡ್ಕೊಂಡಿದ್ದೇವೆ, ಮಾಡ್ಯುಲಾರ್ ಪ್ರಿ ಫ್ಯಾಬ್ರಿಕೇಟೆಡ್ ಎನ್ಕ್ಲೋಸರ್ ಅಂತ ಅದರ ಹೆಸರು. ಇಟ್ ಹ್ಯಾಸ್ ಅ ಡಿಸೈನ್ ಪೇಟೆಂಟು ಇದೆ ಅದಕ್ಕೆ ನಮಗೆ. ಆ ಡಿಸೈನ್ ಅಲ್ಲಿ ನಾವು ಟ್ಯಾಂಕ್ ಅನ್ನು ಬಿಲ್ಡ್ ಮಾಡಿ ಅದರಲ್ಲಿ ಬಯೋಫ್ಲಾಕ್ ಮತ್ತೆ ರೀಸೈಕ್ಲೇಟರ್ ಎಕ್ವಾಕಲ್ಚರ್ ಅಂತ ಹೇಳಿ ಸಿಸ್ಟಮ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ ರೀಸೈಕ್ಲೇಷನ್ ಮಾತ್ರ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಹೈ ಇಂಟೆನ್ಸಿಟಿ ಫಿಶ್ ಫಾರ್ಮಿಂಗ್ ಮಾಡ್ತೇವೆ, ನಾವು ಕಾರ್ಪ್ ಮಾಡಲ್ಲ, ನಾವು ತಿಲಾಪಿಯಾ ಮೀನ್ ಸಾಕ್ತೇವೆ ಅದರಲ್ಲಿ. ಸೊ ಯಾಕೆ ಅಂತ ಹೇಳಿದ್ರೆ ತಿಲಾಪಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಗ್ರೋನ್ ಫಿಶ್ ಇನ್ ದಿ ವರ್ಲ್ಡ್. ಮೀನ್ ಮರಿ ಅದು ವರ್ಷ ಇಡೀ ಸಿಗುತ್ತೆ, ಅವು ಬೇಗ ಬೆಳೀತವೆ, ಅವು ಸಿಂಗಲ್ ಬೋನ್ ಫಿಶ್. ಸೊ ಮಾರಕ್ಕೆ ಸುಲಭ ಮತ್ತೆ ಮಾರ್ಕೆಟಲ್ಲಿ ಅದಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ. ಇಟ್ಸ್ ಅ ವೆರಿ ಟೇಸ್ಟಿ ಫಿಶ್. ಮತ್ತೆ ಅದನ್ನ ಪೋಸ್ಟ್ ಹಾರ್ವೆಸ್ಟ್ ಪ್ರೊಸೆಸಿಂಗು ಮಾಡಕ್ಕೆ ತುಂಬಾ ಸುಲಭ ಅದರಲ್ಲಿ, ತಿಲಾಪಿಯಾದಲ್ಲಿ. ಆ ಫ್ಯಾಕ್ಟರ್ಸ್ ಇಟ್ಕೊಂಡು ನಾವು ತಿಲಾಪಿಯಾ ಬೆಳೆಸಕ್ಕೆ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ನಮ್ಮ ಗೆಂಡೆ ಜಾತಿಯ ಮೀನುಗಳಿಗೆ ಹೋಲಿಸಿದ್ರೆ ಹೇಗೆ ಭಿನ್ನ ಅಂತಾರೆ ಅದು? ಗೆಂಡೆ ಜಾತಿಯಲ್ಲಿ ಕಾರ್ಪ್ ಮಾರ್ಕೆಟ್ ಸೈಜ್ ಮಿನಿಮಮ್ ಇಸ್ 1 kg. ಕಾರ್ಪಲ್ಲಿ ಗೆಂಡೆ ಮೀನುಗಳು 1 kg ಬಂದ್ಮೇಲೆ ಅದು ಮಾರಕ್ ಆಗೋದು, ಅದಕ್ಕಿಂತ ಸಣ್ಣದ್ರಲ್ಲಿ ಮಾರಕ್ ಆಗಲ್ಲ. ನಾವು ತಿಲಾಪಿಯಾ ಬೆಳೆಸೋದು 250-300 gram ವರೆಗೆ. ಇಂಟ್ರೆಸ್ಟಿಂಗ್ ಸ್ಟೋರಿ ಅದು ಸಹ. ನಾವು ಯಾಕೆ ಆ ಸೈಜಿಗೆ ಬೆಳೆಸ್ತೇವೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕುಟುಂಬಗಳಾಗಿದಾವೆ ಈಗ. ಕರೆಕ್ಟ್, ಒಂದು ಕುಟುಂಬದಲ್ಲಿ 4 jan. ಸೊ ನಮಗೆ 1 kg 4 meens. ನಾವು ಈಗ ಮಾರುವಾಗ 4 meens 1 kg ಮಾರಿದ್ರೆ ಒಬ್ರಿಗೊಂದು ಮೀನು ಸಿಗುತ್ತೆ. 250 gram ಮೀನ್ ಅಂತ ಕ್ಲೀನ್ ಮಾಡಿದ್ರೆ ಒಂದು 200 gram ಅಷ್ಟು ಮೀನ್ ಸೈಜ್ ಸಿಗುತ್ತೆ, ಅದರಲ್ಲಿ 150 gram ಅಷ್ಟು ಮೀಟ್ ಸಿಗುತ್ತೆ. ಸೊ ಒಬ್ರಿಗೆ ಒಂದು ಪೋರ್ಷನ್ಗೆ ನ್ಯೂಟ್ರಿಷನ್ ಹೋಲಿಸಿದ್ರೆ ಸಹ ಒಬ್ರಿಗೆ ಒಂದು ಹೊತ್ತಿ ಊಟಕ್ಕೆ 150 gram ಪ್ರೋಟೀನ್ ಸಿಗಬೇಕು ಕರೆಕ್ಟ್ ಆಗಿ. ಅದು ಸೊ ಅವರು ಒಂದು ಮೀನ್ ತಿಂದ್ರೆ ಇಟ್ ಇಸ್ ಗುಡ್. ಆಗ ತಲೆ ಬೇಕು ಬಾಲ ಬೇಕು ಅಂತ ಅವರು ಜಗಳ ಆಡಲ್ಲ. 4 jan ಒಂದು ಈಕ್ವಲ್ ಆಗಿ ಒಂದೊಂದು ಮೀನು ಸಿಗುತ್ತೆ. ಇಟ್ಸ್ ವೆರಿ ಈಸಿ ಟು ಈಟ್, ಸೆಲ್ ಮಾಡೋದೆಲ್ಲ ಸುಲಭ ಅಂತ ಆ ಪ್ರೊಸೆಸ್ನ ನಾವು ಮೇಲೆ ಸ್ಟಾರ್ಟ್ ಮಾಡಿ ಈಗ ಮಾರುಕಟ್ಟೆ ಅದಕ್ಕೆ ಸರಿಯಾಗಿ ಒಂದು ಸೈಕೊಲಾಜಿಕಲಿ ಸ್ವಲ್ಪ ಬಿಲ್ಟ್ ಇಟ್ ಅಪ್ ಅಂತ. ಈಗ ಸಾಧಾರಣವಾಗಿ ಗೆಂಡೆ ಮೀನುಗಳನ್ನು ನಾವು ಸಾಕಾಣಿಕೆ ಮಾಡಿದಾಗ 1 kg ತೂಕ ಬರೋದಕ್ಕೆ ಸುಮಾರು 1 ವರ್ಷ ಆದರೂ ಬೇಕಾಗುತ್ತೆ. ಹೌದು, ಕೊಡಗು ಕೋಲ್ಡ್ ಪ್ಲೇಸ್ ಅಲ್ಲ, ವಾಟರ್ ಟೆಂಪರೇಚರ್ ಸ್ವಲ್ಪ ಚಳಿನೇ. ಸೊ ಚಳಿಲಿ ಮೀನು ಬೇಗ ಬೆಳೆಯಲ್ಲ. ಇದೇ ಆಂಧ್ರದಲ್ಲಿ ತಗೊಂಡ್ರೆ ಅವರು 6-8 ತಿಂಗಳೊಳಗೆ 1 kg ಬರ್ಸ್ಬಿಡ್ತವೆ. ಬಿಕಾಸ್ ವಾಟರ್ ಟೆಂಪರೇಚರ್ 28-32 degree ಇರ್ತವೆ. ನಮ್ಮಲ್ಲಿ 20-24 ಗಂಟೆ ಹೋಗ್ತಾ ಬಿಟ್ರೆ ಅದಕ್ಕಿಂತ ಮೇಲೆ ಹೋಗಲ್ಲ. ಸೊ ಮೀನು ಮೆಲ್ಲ ಬೆಳೀತದೆ. ಸೊ ನಾವು ಈ ವರ್ಷ ಬಿಟ್ಟಿದ್ದ ಮೀನ್ನ ಅವ್ರು ಬರುವ ವರ್ಷ ಅಲ್ಲ 1.5 ವರ್ಷ ಆದ್ಮೇಲೆ ಹಾರ್ವೆಸ್ಟ್ ಮಾಡೋಕ್ಕಾಗೋದು. ಸೊ ನಾವು ಜನರಿಗೆ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ವರ್ಷ ವರ್ಷ ಬಿಡಿ, ಬಟ್ 2 ವರ್ಷದಿಂದ ಪ್ರತಿ ವರ್ಷ ಹಾರ್ವೆಸ್ಟ್ ಮಾಡಿ. 1 kg ಮೇಲೆ ಬಂದಿದ್ದ ತೆಗೆದು ಬಿಡಿ, ಗಿಲ್ ನೆಟ್ಟು ಹಾಕಿ ಅಥವಾ ಕಮ್ಮಿ ಇದ್ದಾಗ ಸಾರ್ಟ್ ಮಾಡಿ ಏನಾದರೂ ಮಾಡಿ ತೆಗಿರಿ. ಆಗ ಸಣ್ಣದಿರೋ ಮೀನು ದೊಡ್ಡದಾಗಿ ಚಾನ್ಸ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮೀನು ಡಾಮಿನೇಟ್ ಮಾಡ್ಬಿಟ್ಟು ಬಾಕಿನ ಬೆಳೆಯಕ್ಕೆ ಬಿಡಲ್ಲ. ಗಾದೆನೇ ಇದೆ, ದೊಡ್ಡ ಮೀನು ಸಣ್ಣ ಮೀನು ತಿಂತು ಅಂತ. ಅದೇ, ಅದರಲ್ಲಿ ನಿಮಗೆ ಏನಾಗುತ್ತೆ, ನಿಮಗೆ ಒಂದೊಂದೇ ಹಾರ್ವೆಸ್ಟ್ ಬೇಗ ಮಾಡ್ತಾ ಹೋಗ್ಬೋದು, ವರ್ಷ ವರ್ಷ ನಿಮಗೊಂದು ಹಾರ್ವೆಸ್ಟ್ ಮಾಡುವಂತಹ ಆಪರ್ಚುನಿಟಿ ಸಿಗುತ್ತೆ ಅಂತ. ಅಂದ್ರೆ ಈ ಕಡಿಮೆ ಉಷ್ಣಾಂಶದ ನೀರಿನಲ್ಲಿ ತಿಲಾಪಿಯಾ ಚೆನ್ನಾಗಿ ಬರುತ್ತಾ? ತಿಲಾಪಿಯಾ ಇಸ್ ಯಾ ಹಾರ್ಡಿ ಫಿಶ್. ಅದು ಅದು 20 degree ವರೆಗೆ ಅದಕ್ಕೆ ತೊಂದರೆನೇ ಇಲ್ಲ, ಸಹಾಯ ಅಲ್ಲ, ಬೆಳೆಯಲ್ಲ ಅಷ್ಟು ಬೇಗ. ಬಟ್ ಬಾಕಿ ಟೈಮಲ್ಲಿ ಬೆಳೀತದೆ, 6-8 months ಅಲ್ಲಿ ಒಂದು 250-300 gram ಬಂದ್ಬಿಡ್ತದೆ. ಮಾರ್ಕೆಟ್ ಸೈಜ್ ಬಂತು, ಸಾಕು, ದಟ್ಸ್ ಗುಡ್ ಎನಫ್. ಮತ್ತೆ ಸಂಖ್ಯೆನೂ ಬೇಗ ಬೇಗ ಜಾಸ್ತಿ ಆಗುತ್ತೆ, ಸಂಖ್ಯೆ ಜಾಸ್ತಿ ಇಟ್ಕೋಬಹುದು ಅದರಲ್ಲಿ. ಈಗ ನಾವು 1 square meter ಒಂದು ಮೀನು ಅಂತ ಹೇಳಿ ಇರುವಂತಹ ದಟ್ ಇಸ್ ದಿ ಸ್ಟಾಕಿಂಗ್ ಡೆನ್ಸಿಟಿ. ಬಟ್ ತಿಲಾಪಿಯಾ ನಾವು ಬೆಳೆಸ್ತಾ ಇರೋದು 30 fish per square meter, 30 times more, 30 ಜಾಸ್ತಿ. ನೀವು ಕೆರೆಯಲ್ಲಿ ಮಾಡೋದಾದ್ರೆ ಬೇರೆ ಬೇರೆ ಸಿಸ್ಟಮ್ಸ್ ಇದೆ, ಕೇಜ್ ಕಲ್ಚರ್ ಅಂತ ಹೇಳಿ ಮಾಡ್ತೀವಿ ನಾವು ಕೆರೆಯಲ್ಲಿ, ಅಡ್ವೈಸ್ ಮಾಡ್ತೀವಿ. ಅದರಲ್ಲಿ 120 meters per square meter ಬಿಡ್ಬೋದು ಕೇಜ್ ಕಲ್ಚರ್ ಮಾಡೋದಾದ್ರೆ. ಸೊ ನಿಮಗೆ ಆಪರ್ಚುನಿಟಿ ಟು ಗ್ರೋ ಟನ್ನೇಜ್ ಕ್ರಾಪ್ ಅಂತ ಹೇಳಿದ್ರೆ ತಿಲಾಪಿಯನ್ನ ಇರೋದು. ಅಂದ್ರೆ ಇದು ಬೇರೆ ಮೀನುಗಳಿಗೆ ಮಾರಕವಾಗಿ ಏನು ಪರಿಣಮಿಸಿಲ್ಲ, ಅಂದ್ರೆ ಅವುಗಳ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡೋದು ಇಲ್ಲ ಸರ್. ಎಲ್ಲ ಮೀನಿಗೂ ಸ್ಕೋಪ್ ಇದೆ. ಈಗ ಮಾರ್ಕೆಟ್ ಬರುವಾಗ ಸಹ ನೀವು ಒಂದ್ಸಲ ತಿಲಾಪಿ ತಗೊಂಡ್ರೆ ಒಂದ್ಸಲ ಕಾರ್ಪ್ ಬೇಕು ಅಂತ ಹೇಳ್ತೀರಿ, ಇನ್ನೊಂದ್ಸಲ ಸಮುದ್ರ ಮೀನ್ ಬೇಕು ಅಂತ ಹೋಗ್ತೀರಿ. ಸೊ ದೇರ್ ಇಸ್ ವೆರೈಟಿ ಫಿಶ್ ಅಲ್ಲಿ, ವೈವಿಧ್ಯತೆ ವೈವಿಧ್ಯತೆ ಇದೆವಲ್ಲ, ವೈವಿಧ್ಯತೆ ಇರಲೇಬೇಕು ಇರಲೇಬೇಕು. ಹೌದು, ಏಕರೂಪತೆ ಆದ್ರೆ ಇಲ್ಲ, ಯಾವಾಗಾದ್ರೂ ಒಂದು ರೋಗ ಬಂದ್ರೆ ಎಲ್ಲ ಹೋಗೇ ಬಿಡುತ್ತೆ, ಅದೊಂದು ಹೋಗ್ತದೆ. ಮತ್ತೆ ನಿಮ್ಮ ನ್ಯೂಟ್ರಿಷನ್ ಪ್ರೊಫೈಲು ಚೇಂಜ್ ಆಗುತ್ತೆ. ನೀವೀಗ ಬರೀ ತಿಲಾಪಿ ತಿಂತ ಹೋದ್ರೆ ಇಟ್ ಇಸ್ ನಾಟ್ ಗುಡ್. ಬೇರೆ ಬೇರೆ ಮೀನ್ ತಿಂದ್ರೆ ಅದರಲ್ಲಿ ಬೇರೆ ಬೇರೆ ನ್ಯೂಟ್ರಿಷನ್ ಪ್ರೊಫೈಲ್ ಇರ್ತವೆ. ಈಗ ಮುಖ್ಯವಾಗಿ ತಾವು ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳಿದ್ರೆ, ಹೌದು ಸರ್, ಇದರ ವೈಶಿಷ್ಟ್ಯ ಏನು ಅಂತ, ಕೊಳದಲ್ಲಿ ಸಾಕೋದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ರೀಸರ್ಕ್ಯುಲೇಟರಿ ಎಕೋ ಸಿಸ್ಟಮ್ ಹೇಗೆ ಅಂತ ಹೇಳಿದ್ರೆ, ಇಟ್ ಈಸ್ ಅ ಕೊಳದ ನೀರನ್ನ ನಾವು ಟ್ಯಾಂಕಿಗೆ ಯೂಸ್ ಮಾಡಿ ಆ ಟ್ಯಾಂಕಿಂದ ವಾಪಸ್ ಕೊಳಕ್ಕೆ ಹೋಗಿ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಸೊ ಅದರಲ್ಲಿ ಏನಾಗುತ್ತೆ, ಒಂದ್ ಸೈಡ್ ಅಲ್ಲಿ ಫ್ರೆಶ್ ನೀರು ಬರ್ತಾ ಇರ್ತದೆ, ಇನ್ನೊಂದ್ ಸೈಡ್ ಇಂದ ತ್ಯಾಜ್ಯ ನೀರು ಹೊರಗೆ ಹೋಗ್ತಾ ಇರ್ತದೆ. ಸೊ ನಿಮ್ಮ ಟ್ಯಾಂಕ್ ಕ್ಲೀನ್ ಆಗ್ತಾ ಇರಬೇಕು. ಕಂಟಿನ್ಯೂಸ್ ಓಡಬೇಕು, ಟ್ಯಾಂಕ್ ಕ್ಲೀನ್ ಆಗ್ತಾ ಇರಬೇಕು. ಟ್ಯಾಂಕಲ್ಲಿ ತುಂಬ ಮೀನು ಇರುತ್ತೆ, ಅದಕ್ಕೆ ಏರೇಷನ್ ಅಂತ ಹೇಳಿ ಕೊಡಬೇಕು, ಆಕ್ಸಿಜನ್ ಕೊಡಬೇಕು ನಾವು. 24 ಗಂಟೆ ಏರೇಟರ್ ಓಡಬೇಕು. ಸೊ ಯಾಕೆ ನಾನು ಹೇಳಿದಾಗೆ ಸ್ಟಾಕಿಂಗ್ ಡೆನ್ಸಿಟಿ ಅಂತ ಒಂದು ಫ್ಯಾಕ್ಟರ್, ಅದು ಕೆರೆಗಳಲ್ಲೆಲ್ಲ 1 ಮೀನ್ ಪರ್ ಸ್ಕ್ವೇರ್ ಮೀಟರ್ ಬಿಟ್ಟರೆ ಇದರಲ್ಲಿ 30-40 ಫಿಶ್ ಪರ್ ಬಿಡ್ತೀವಲ್ಲ. ಸೊ ಆಕ್ಸಿಜನ್ ಡಿಮ್ಯಾಂಡ್ ಬಹಳ ಜಾಸ್ತಿ. ಸೊ ಯು ವಿಲ್ ಹ್ಯಾವ್ ಟು ಟೇಕ್ ಕೇರ್, ಅದನ್ನು ಸ್ವಲ್ಪ ಸೂಕ್ಷ್ಮೆಯಾಗಿ ನೋಡಬೇಕು. ಬಟ್ ಮೀನು ಈಗ ಇಸ್ರೇಲಿ ತಂತ್ರಜ್ಞಾನ ತರಲ್ಲ, ಮೀನು ಬೇಗ ಬೆಳಿಬೇಕು ಅಂತ ಹೇಳಿದ್ರೆ ಅದು ಅದರದ್ದು ತಿನ್ನುವಂತಹ ಆಹಾರದಿಂದ ಸಿಗುವಂತಹ ಎನರ್ಜಿನ ಬೆಳೆಯೋಕೆ ಯೂಸ್ ಮಾಡಬೇಕು. ಅದು ಈಜಾಡಕ್ಕೆ ಅಥವಾ ಕಡೆ ಕಡೆ ಹೋಗೋಕೆ ಯೂಸ್ ಮಾಡಿದ್ರೆ ಅದು ಬೆಳೆಯಲ್ಲ, ಮೀಟ್ ಕನ್ವರ್ಟ್ ಆಗಲ್ಲ. ತುಂಬಾ ಮೀನ್ ಬಿಡುವಾಗ ಪ್ಲಸ್ ಫೀಡ್ ಕೊಡುವಾಗ ಅವು ಅಲ್ಲೇ ಇರ್ತವೆ, ಅಲ್ಲೇ ತಿಂತವೆ, ಅಲ್ಲೇ ಬೆಳಿತವೆ, ಒಳ್ಳೆ ನೀರಿದೆ, ಒಳ್ಳೆ ಆಕ್ಸಿಜನ್ ಇದೆ. ಸೊ ಅವಕ್ಕೆ ಬೇರೆ ಏನು ಬೇಡ. ಅಂದ್ರೆ ಈ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಲ್ಲಿ ಕಡಿಮೆ ನೀರಿದ್ರು ನಾವು ಕೃಷಿ ಮಾಡಬಹುದು. ಹೌದು ಹೌದು ಹೌದು, 30 times more, 30 ಸಲ ಜಾಸ್ತಿ ಫಿಶ್ ಪರ್ ಯೂನಿಟ್ ಏರಿಯಾ. ಸೊ ನಿಮ್ಮ ಔಟ್ಪುಟ್ ಸಹ ಬಹಳ ಜಾಸ್ತಿ. ಬಟ್ ಹೇಳುವಷ್ಟು ಸುಲಭ ಇಲ್ಲ, ನೀವು ಅದರಲ್ಲಿ ತಾಂತ್ರಿಕತೆ ಇದೆ, ತಾಂತ್ರಿಕತೆ ಇದೆ, ಪ್ಲಸ್ ನಿಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ನಿಮ್ಮ ರನ್ನಿಂಗ್ ಕಾಸ್ಟ್ ಜಾಸ್ತಿ ಇದೆ. ಯಾಕೆಂತ ಹೇಳಿದ್ರೆ ಅವಕ್ಕೆ ಬೇರೆ ನ್ಯಾಚುರಲ್ ಫುಡ್ ಸಿಗೋದಿಲ್ಲ ಅಷ್ಟು ಮೀನು ಇರುವಾಗ. ಸಾಕಷ್ಟು ಪರಿವೀಕ್ಷಣೆ ಬೇಕಾಗುತ್ತೆ, ಸೂಪರ್ವಿಷನ್ ಬೇಕು, ಪ್ಲಸ್ ಎಕ್ಸ್ಟರ್ನಲ್ ಫೀಡ್ ಹಾಕ್ಲೇಬೇಕು, 3 ಹೊತ್ತು ಊಟ ಕೊಡ್ಬೇಕು ಅದಕ್ಕೆ. ಸೊ ಫೀಡ್ ಕಾಸ್ಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ಟ್ ನಮಗೆ. ನಮ್ಮ ಫಾರ್ಮಿಂಗ್ ಸೈಕಲ್ ಅಲ್ಲಿ ನಮ್ಮ ರನ್ನಿಂಗ್ ಕಾಸ್ಟ್ ನೋಡಿದ್ರೆ ಫೀಡ್ ಕಾಸ್ಟ್ ಇಸ್ ದಿ ಬಿಗ್ಗೆಸ್ಟ್ ಕಾಸ್ಟ್, ಸೆಕೆಂಡ್ ಇಸ್ ಸೀಡ್. ಮತ್ತೆ ಕೊಳಗಳಲ್ಲೂ ಕೂಡ ತಾವು ಮೀನು ಕೃಷಿ ಮಾಡ್ತಾರೆ? ಹೌದು ಹೌದು ಸರ್. ಅಲ್ಲಿ ಯಾವ ಮೀನುಗಳನ್ನು ಸಾಕ್ತೀರಾ? ಈಗ ಗ್ರೋ ಔಟ್ ಅಂತ ಮಾಡ್ತೀವಿ. ಅಂದ್ರೆ ನಮ್ಮ ಫಾರ್ಮಿಂಗ್ ಸಿಸ್ಟಮ್ ಹೇಗೆ ಡೆವಲಪ್ ಆಗಿದೆ ಅಂತ ಹೇಳಿದ್ರೆ 2014 ಅಲ್ಲಿ ನಾವು ಮಾತ್ರ ಮಾಡ್ತಾ ಇದ್ವಿ. ನಾವು ನಮ್ಮ ಸೆಟಪ್ ಇತ್ತು, ನಮ್ಮ ಫಾರ್ಮ್ ಇತ್ತು, ನಾವು ಬೆಳೆಸ್ತಾ ಇದ್ವಿ, ನಾವು ಮಾರ್ತಾ ಇದ್ವಿ. ಈಗ ನಾವು ವಿ ಹ್ಯಾವ್ ಎನ್ಕರೇಜ್ಡ್ ಸುಮಾರು ಜನರಿಗೆ ಫಾರ್ಮರ್ಸಿಗೆ ಬೆಳೆಸಿ ಮಾಡಿ ನಾವು ಮಾರುಕಟ್ಟೆ ಮಾಡಕ್ಕೆ ಮಾರಕ್ಕೆ ಏರ್ಪಾಡು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು ನೀವು ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ ಅಂತ ಹೇಳ್ಕೊಂಡು ನಾವು ಎಲ್ಲ ಸ್ಟಾರ್ಟ್ ಮಾಡಿದ್ದಕ್ಕೆ ನಾವು ಏನು ಮಾಡ್ತೀವಿ, ಇನಿಷಿಯಲ್ ರೇರಿಂಗ್ ಮಾಡ್ತೀವಿ. ಅಂದರೆ ಮರಿ ಇಸ್ ದ ಮೋಸ್ಟ್ ಡೆಲಿಕೇಟ್ ಪಾರ್ಟ್, ಅದನ್ನು ಸೂಕ್ಷ್ಮ ಅದು. ಅದನ್ನು ನಾವು ಒಂದು 10 ಗ್ರಾಮ್ ಗಂಟ ಬಂದ್ಬಿಟ್ರೆ ಅದಾದಮೇಲೆ ಅದು ಸಾಯಲ್ಲ, ಅಂದರೆ ಅಷ್ಟು ಬೇಗ ಸಾಯಲ್ಲ ಅಟ್ಲೀಸ್ಟ್. ಸೊ ನಾವು ಏನು ಮಾಡ್ತೀವಿ, ಮರಿನ 10 ಗ್ರಾಮ್ ಗಂಟ ಬೆಳೆಸಿ ಅದನ್ನು ನಮ್ಮ ಫಾರ್ಮರ್ಸಿಗೆ ಸ್ವಲ್ಪ ಸಪ್ಲೈ ಮಾಡ್ತೀವಿ. ಅವರು ಅದನ್ನು ಕೇಜ್ ಸಿಸ್ಟಮಲ್ಲಿ ಬೆಳೆಸಿ ನಮಗೆ ವಾಪಸ್ ಕೊಡ್ತಾರೆ. ಇದು ತಿಲಾಪ್ಯ. ಇದಲ್ಲದೆ ಅಲಂಕಾರಿಕ ಮೀನು ಸಹ ಮಾಡ್ತಾ ಇದ್ವಿ. ಅಲಂಕಾರಿಕ ಮೀನು ಸಹ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ 72 ಗಂಟೆ ಹುಟ್ಟಿ ಬಂದಿರುವಂತಹ ಮೀನು ಮರಿನ ನಾವು ತರೋದು. ಅದು ಕಣ್ಣಿಗೂ ಕಾಣಿಸಲ್ಲ, ಅಷ್ಟು ಸಣ್ಣದು. ಅದನ್ನು ನಾವು 1 ಇಂಚಿಗೆ ಬೆಳೆಸ್ತೇವೆ. 1 ಇಂಚ್ ಬೆಳೆಸಿದ್ಮೇಲೆ ಅದನ್ನ ಫಾರ್ಮರ್ಸಿಗೆ ಕೊಟ್ಟು ಅವರು ನಮಗೆ ಗ್ರೋ ಔಟ್ 4-5-6 ಇಂಚ್ ವರೆಗೆ ಬೆಳೆಸಿ ಅದನ್ನ ನಮಗೆ ವಾಪಸ್ ಕೊಡ್ತಾರೆ. ನಾವು ಸಹ ಬೆಳೆಸ್ತಾ ಇದ್ದೇವೆ, ಬಟ್ ನಾವು ನಮ್ಮ ಯೂನಿಟಲ್ಲಿ ನರ್ಸರಿ ರೇರಿಂಗ್ ಅನ್ನು ಮಾಡಿ ಅದನ್ನ ಜಾಸ್ತಿ ಮಾಡ್ತಾ ಇದ್ದೇವೆ. ಆ ತರ ನಾವು ನಮ್ಮ ಯೂನಿಟ್ ಈಗ ಇಸ್ ವರ್ಕಿಂಗ್ ಲೈಕ್ ದಟ್. ಅಂದ್ರೆ ಈಗ ಕೊಳಗಳನ್ನು ಮಾಡ್ಕೊಳ್ಬೇಕಾದ್ರೆ ಎಷ್ಟು ಉದ್ದ ಆಗಲ ಆಳ ಮಾಡ್ಕೋಬೇಕಾಗತ್ತೆ ನಮ್ಮ ರೈತರು? ಒಂದಂತ ಹೇಳಿದ್ರೆ ನಿಮ್ಮ ಇರುವಂತ ಜಾಗ ಏನಿದೆ, ಭೂಮಿಯ ಲಭ್ಯತೆ ಏನಿದೆ ಅದು ಅದ್ರ ಮೇಲೆ ಹೋಗ್ತದೆ. ನೀರಿನ ಮೂಲ ಮೇಲೆ ಹೋಗ್ತದೆ, ಮತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಏನಿದೆ ಅದ್ರ ಮೇಲೆ ಹೋಗ್ತದೆ, ನಿಮ್ಮ ಪ್ರಾಜೆಕ್ಟ್ ಪ್ರಪೋಸಲ್ ಹೇಗೆ ಬರೀತಿರೋ ಅದ್ರ ಮೇಲೆ ಹೋಗ್ತದೆ. ಸೊ ನಾವು ಸಣ್ಣ ಸಿಂಗಲ್ ಅಂದ್ರೆ ಬ್ಯಾಕ್ ಯಾರ್ಡ್ ಹ್ಯಾಚರಿ ಅಂತ ಗ್ರೋಯಿಂಗ್ ಹೇಳ್ತೀವಿ, ಅಂದ್ರೆ ಮನೆ ಹಿಂದ್ಗಡೆ ಒಂದು ಸಣ್ಣ ಟ್ಯಾಂಕ್ ಮಾಡಿ ಅಲ್ಲಿಂದ ಹಿಡಿದು ಕಮರ್ಷಿಯಲ್ ಲಾರ್ಜ್ ಫಾರ್ಮ್ ವರೆಗೂ ಅಂತ ಯು ಕ್ಯಾನ್ ಮಾಡಬಹುದು. ಅಂದ್ರೆ ಎಷ್ಟು ಆಳಾದ್ರೂ ನೀರು ಇರಬೇಕಾಗುತ್ತೆ? 3-4 ಅಡಿ ಅಂತ ಇಸ್ ದಿ ಸ್ಟ್ಯಾಂಡರ್ಡ್ ಸರ್. ಅದು ಮೀನಿಗೆ 3 ಅಡಿ ಇದ್ರೆ ಸಾಕು. ಎಷ್ಟು ತಿಂಗಳವರೆಗೂ ಕನಿಷ್ಠ ಇರಬೇಕಾಗುತ್ತೆ ನೀರು? ಕಂಟಿನ್ಯೂಸ್ ಯಾ ಇದ್ರೆ ಒಳ್ಳೇದು. ಮೀನು ಆ ತರ ಇದ್ರೆ, ನೀರ್ ಚೆನ್ನಾಗಿದ್ರೆ ಮೀನ್ ಬೆಳೀತಾ ಇರ್ತದೆ ಅಂತ. ಇಲ್ಲಾಂದ್ರೆ ನಾವು ಎಷ್ಟು ಬೆಳೆದಿರುತ್ತೋ ಅಷ್ಟು ಹಿಡಿದು ಮಾರಾಟ. ಹೌದು ಹೌದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸೈಕಲ್ ಹೆಂಗ್ ಸ್ಟಾರ್ಟ್ ಆಗುತ್ತೆ? ಜೂನ್ ಅಲ್ಲಿ ಈಗ ಮಳೆ ಬಂದ ಮೇಲೆ ನೀರ್ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಕೆರೆಗೆ ತುಂಬಿಸ್ಕೊತಿದ್ದೀರಿ, ನೆರೆ ತುಂಬಿಸಿದ ಮೇಲೆ ನೀವು ಕೇಜ್ ಹಾಕ್ತೀರಿ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಬೆಳೆಸಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಮಾರಿ, ಮತ್ತೆ ಕಾಫಿ ಸೀಸನ್ ಸ್ಟಾರ್ಟ್ ಆಗುತ್ತೆ, ಎಲ್ಲರೂ ಬಿಸಿ ಆಗ್ಬಿಡ್ತಾರೆ, ಅವರಿಗೆ ಆ ಟೈಮ್ ಇರಲ್ಲ. ಸೊ ಡಿಸೆಂಬರ್ ಒಳಗೆ ಎಲ್ಲ ಮಾರಿ ಫಿನಿಶ್ ಮಾಡ್ಬಿಡ್ಬೋದು. ಸೊ ಜಾನ್ವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಕಾಫಿ ಮಾಡಿದ ಮೇಲೆ ಇರಿಗೇಷನ್ ಆಗುತ್ತೆ, ಇರಿಗೇಷನ್ ಆಗುವಾಗ ನೀರು ಕಮ್ಮಿ ಆಗುತ್ತೆ. ಸೊ ಆ ಸೈಕಲ್ ನ ನೀವು ನಿಲ್ಲಿಸ್ತೀರಿ, ಪುನಃ ನೀವು ಮಳೆ ಬಂದು ನೀರು ತುಂಬುವಾಗ ಯು ವಿಲ್ ಬಿ ರೆಡಿ ನೆಕ್ಸ್ಟ್ ಬ್ಯಾಚ್. ಏನೇನು ಆಹಾರ ಕೊಡಬೇಕಾಗತ್ತೆ? 2 ತರ. ನೀವು ಈಗ ಗೆಂಡೆ ಮೀನು ಅಂತ ಹೇಳಿದ್ರೆ, ಕಾಟ್ಲಾ ರೋ ಗ್ರಾಸ್ ಕಾರ್ಪ್ ಕಾರ್ಪ್ ಅಂತ ಹೇಳಿದ್ರೆ, ಅವಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪ್ಲಾಂಕ್ಟಾನ್ ಅಂತ ಹೇಳ್ತೀವಿ. ಅದಕ್ಕೆ ಪ್ಲಾಂಕ್ಟಾನ್ ಬರಬೇಕು ಅಂತ ಹೇಳಿದ್ರೆ ನೀವು ನ್ಯೂಟ್ರಿಷನ್ ಕೊಡಬೇಕು, ಒಂದೋ ಕೋಳಿ ಗೊಬ್ಬರ ಕೊಡಬೇಕು ಇಲ್ಲ ಸಗಣಿ ಗೊಬ್ಬರ ಕೊಡಬೇಕು. ಜಲಸಸ್ಯಗಳು ಉತ್ಪಾದನೆ ಆಗಲೇಬೇಕು, ದಟ್ ಇಸ್ ದಿ ಮೇನ್ ಸೋರ್ಸ್ ಆಫ್ ಫುಡ್. ಅದನ್ನು ಸಪ್ಲಿಮೆಂಟ್ ಮಾಡೋದು ಫಿಶ್ ಫೀಡ್ ಅಂತ, ಎಕ್ಸ್ಟ್ರೂಡೆಡ್ ಪೆಲೆಟೈಸ್ಡ್ ಫಿಶ್ ಫೀಡ್ ಅಂತ ಸಿಗುತ್ತೆ, ಅದು ಫ್ಲೋಟಿಂಗ್ ಫಿಶ್ ಫೀಡು. ಅದರಲ್ಲಿ ಬೇರೆ ಬೇರೆ ಕಂಪನಿ ಇದೆ, ಬೇರೆ ಬೇರೆ ಸೈಜ್ಗಳು ಸಿಗ್ತವೆ, ಬೇರೆ ಬೇರೆ ಪ್ರೋಟೀನ್ ಲೆವೆಲ್ ಸಿಗುತ್ತೆ. ಸೊ ನಿಮ್ಮ ಡಿಸಿಷನ್ ಬೇಸ್ಡ್ ಆನ್ ಯಾವ ಸ್ಟೇಜ್ ಆಫ್ ಫಾರ್ಮಿಂಗ್ ಅಲ್ಲಿ ಇದ್ದೀರಿ ಅದ್ರ ಮೇಲೆ ಆ ಡಿಸಿಷನ್ ಡಿಪೆಂಡ್ ಆಗುತ್ತೆ. ಮತ್ತೆ ಶ್ಯಾಮ್ ಅವರು, ತಾವು ಕೊಯ್ಲೋತ್ತರ ತಂತ್ರಜ್ಞಾನದಲ್ಲೂ ಕೂಡ ಸಾಕಷ್ಟು ಮುಂದಿದ್ದೀರಾ ಅಂತ ಹೇಳ್ಬೋದು. ಮೌಲ್ಯವರ್ಧನೆ ಕೂಡ ಮಾಡ್ತಾ ಇದ್ದಾರೆ. ಹೌದು ಸರ್. ಏನೇನೆಲ್ಲ ಮಾಡ್ತಾ ಇದ್ದಾರೆ ಉತ್ಪಾದನೆ ಆದ್ಮೇಲೆ? ಓಕೆ, ನಾವೀಗ ಮೀನು ಬೆಳೆಸುವಾಗ ನಮ್ಮ ಫೋಕಸ್ ಏನಿತ್ತು, ನಮ್ಮ ಥಾಟ್ ಪ್ರೊಸೆಸ್ ಬೆಳೆಸೋ ಬಗ್ಗೆ ಮಾತ್ರ, ಹೇಗೆ ಬೆಳೆಸಬಹುದು, ಹೇಗೆ ಬೆಳೆಸಬಹುದು, ಯಾವ ತರ ಜಾಸ್ತಿ ಬೆಳೆಸಬಹುದು, ಏನ್ ಮಾಡಬೇಕು, ಯಾವ್ದು ಬೆಳೆಸೋದು, ಬೆಳೆಸೋದು, ಉತ್ಪಾದನೆಗೆ ತುಂಬಾ ಒತ್ತು ಕೊಟ್ಟಿದ್ವಿ. ನಾವು ಮಾರ್ಬಿಡೋದು ಅಂತ ನಾವು ಯೋಚನೆ ಮಾಡಿದ್ವಿ, ಮೀನಲ್ಲ ಮಾರ್ಬಿಡ್ತೀವಿ ಅಂತ ಹೇಳಿ. ಬಟ್ ಮೀನ್ ಬೆಳೆದ ಜಾಸ್ತಿ ಆದಾಗಲೇ ನಮಗೆ ಅಂದಾಜು ಸಿಕ್ಕಿದ್ದು ಮಾರಾಟ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ತುಂಬಾ ವರ್ಷ ತಗೊಂಡಿದೀವಿ ನಾವು, 10 ಇಯರ್ಸ್ ದಾಟಿದೀವಿ. ಈಗ ನಾವು ಮೀನ್ ಬೆಳೆಸೋದು, ಅದನ್ನ ಕ್ಲೀನ್ ಮಾಡಿ ಮಾರೋದು, ಕ್ಲೀನ್ ಮಾಡದೆ ಮಾರೋದು, ಏನೆಲ್ಲೋ ಟ್ರೈ ಮಾಡಿದೀವಿ ನಾವು. ಈಗ ಒಂದು ಸ್ಟ್ಯಾಂಡರ್ಡ್ ಪ್ರೊಸೆಸ್ಗೆ ಬಂದಿದ್ದೇವೆ ನಾವು. ನಾವು ಎಷ್ಟು ಮೀನಿದ್ರು ಸಹ ನಮ್ಮ ಮಾರುಕಟ್ಟೆಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಬಾಕಿನ ನಾವೀಗ PMFME ಅಂತ ಒಂದು ಸ್ಕೀಮ್ ಅಲ್ಲಿ ವಿ ಹ್ಯಾವ್ ಪುಟ್ ಅಪ್ ಸ್ಮಾಲ್ ಸ್ಕೇಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹಾಕೊಂಡಿದ್ದೀವಿ. ಅದರಲ್ಲಿ ಏನಿದೆ, ಮೀನ್ ಕ್ಲೀನ್ ಮಾಡ್ತೀವಿ, ಮೀನ್ನ ಫಿಲೆ ಮಾಡ್ತೀವಿ, ಮೀನ್ನ ಫ್ರೀಸ್ ಮಾಡ್ತೀವಿ. ಫ್ರೀಸ್ ಮಾಡಿದ ಮೀನು ಫಿಲೆನ 6 ತಿಂಗಳವರೆಗೆ ಫ್ರೀಜರ್ ಅಲ್ಲಿ ಇಟ್ಕೋಬಹುದು, ಏನು ತೊಂದರೆ ಇಲ್ಲ. ಮತ್ತೆ ವ್ಯಾಲ್ಯೂ ಅಡೆಡ್ ಪ್ರಾಡಕ್ಟ್ಸ್ ಮಾಡ್ತೀವಿ, ಮೌಲ್ಯವರ್ಧಿತ ಉತ್ಪನ್ನಗಳಂತ ಮಾಡ್ತೀವಿ. ಫಿಶ್ ಫಿಂಗರ್ಸ್, ಫಿಶ್ ಕಟ್ಲೆಟ್, ಕ್ರೊಕೆಟ್ಸ್, ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ತೀವಿ. ಅವೆಲ್ಲ ನಮ್ಮ ಜಸ್ಟ್ ಮೀನ್ ಅಂತ ಒಂದು ಬ್ರ್ಯಾಂಡ್ ಮಾಡ್ಬಿಟ್ಟು ನಾವು ಅದನ್ನ ಮಾರಾಟ ಮಾಡ್ತಿದ್ವಿ. ಕೊಡಗಿನಲ್ಲಿ ಮಾತ್ರ ಮಾರ್ತಾ ಇದೀವಿ ನಾವೀಗ. ಯಾಕೆ ಕೊಡಗಿನಲ್ಲಿ ಮಾತ್ರ ಮಾರ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಬೇರೆಲಿಂದ ಮೀನ್ ತಂದು ನಾವು ಮಾಡುವಂತ ಇಂಟ್ರೆಸ್ಟ್ ನಮಗಿಲ್ಲ. ನಮ್ಮ ಪಿಚ್ಚೆ ಅದು, ನಮ್ಮ ಮೀನು ನಮ್ಮಲ್ಲಿ ಬೆಳೆದಿರೋದು, ಕೊಡಗಿನ ಪ್ರಾಡಕ್ಟ್ ಅಂತ ಹೇಳ್ಕೊಂಡೆ ಮೌಲ್ಯವರ್ಧನೆ ಆಗ್ಬೇಕದು. ನಾವಿನ್ನು ಆಂಧ್ರದಲ್ಲಿ ಬೆಳೆಸಿದ ಮೀನ ತಂದು ಇಲ್ಲಿ ಮಾಡ್ಕೊಂಡು ಮಾರಿದ್ರೆ ಅದು ಇಟ್ ಇಸ್ ನಾಟ್ ಫೇರ್. ನಿಮ್ಮ ಫಾರ್ಮ್ ಅಲ್ಲಿ ಉತ್ಪಾದನೆ ಆಗಿದ್ದು ನಿಮ್ಮಲ್ಲೇ ಮೌಲ್ಯವರ್ಧನೆ ಆಗ್ಬೇಕು. ನಮ್ಮ ಫಾರ್ಮ್ ಅಥವಾ ನಮ್ಮ ಫಾರ್ಮರ್ಸ್ ಸುತ್ತಮುತ್ತ ಇರೋ ಫಾರ್ಮರ್, ನಮ್ಮಲ್ಲಿ ನಮ್ಮ ಜೊತೆ ಯಾರು ಟೈಪ್ ಮಾಡ್ಕೊಂಡು ಫಾರ್ಮಿಂಗ್ ಮಾಡ್ತಾರೋ ಅವರಲ್ಲಿ ಬಂದಿದ್ದನ್ನೆಲ್ಲ ನಾವು ಬೆಳ್ಕೋತೀವಿ. ಯಾಕೆ ಮಾಡಿದ್ವಿ, ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಇಸ್, ತುಂಬಾ ಮೀನಿದ್ದಾಗ ಮಾರಕ್ಕೆ ಆಗಲ್ಲ ಅಂತ ಆಗುವಾಗ ಡಿಸ್ಟ್ರೆಸ್ ಸೇಲ್ ಆಗ್ಬಿಡುತ್ತೆ. ನಾವು ಹಿಡಿದು ಕಡಿಮೆ ಬೆಲೆಗೆ ಮಾರಬೇಕಾಗುತ್ತೆ, ನಮ್ಮ ಕಾಸ್ಟ್ ಪ್ರೊಡಕ್ಷನ್ ಬರಲ್ಲ ಆಗ. ಸೊ ಅದನ್ನ ಓವರ್ಕಮ್ ಮಾಡ್ಬೇಕು ಅಂತ ಹೇಳಿ ನಾವು ಈ ಪ್ರೊಸೆಸ್ನ ಇಟ್ಕೊಂಡಿದೀವಿ. ಈಗ ನಮಗೆ ಡಿಸ್ಟ್ರೆಸ್ ಸೇಲ್ ಅಂತ ಇಲ್ಲ, ನಾವು ಏನ್ ಬೆಳೆಸ್ತೀವೋ ಯಾರಾದ್ರೂ ಹಿಡಿದ್ರು ಸಹ ನಾವು ತಂದು ನಮ್ಮ ಫಾರ್ಮ್ ಅಲ್ಲಿ ಅದನ್ನ ಪ್ರೊಸೆಸ್ ಮಾಡಿ ಅದನ್ನ ಫ್ರೀಜ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೇವೆ ನಾವು, ತೊಂದರೆ ಇಲ್ಲ ಅದು. ಈಗ ಒಂದೊಂದ್ಸಲ ಕರೆಂಟ್ ಇರಲ್ಲ, ರಾತ್ರಿ ಇಡೀ ಕರೆಂಟ್ ಇಲ್ಲದಾಗ ನಮ್ಮ ಒಂದೊಂದು ಟ್ಯಾಂಕ್ ಸ್ವಲ್ಪ ಡೆಲಿಕೇಟ್ ಆಗ್ಬಿಡ್ತೇವೆ, ಮೀನ್ ಸಾಯಕ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಫುಲ್ ಹಾರ್ವೆಸ್ಟ್ ಮಾಡ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ಬಿಟ್ಟು ಇಟ್ಬಿಡ್ತೇವೆ. ಮೀನು ತುಂಬಾ ಬೇಗ ಹಾಳಾಗುವಂತಹ ಒಂದು ಪ್ರಾಡಕ್ಟ್, ತುಂಬಾ ಬೇಗ ಅದನ್ನ ಹಿಡಿದು ನೀವೊಂದು 3 ಅವರ್ಸ್ ಹೊರಗೆ ಇಟ್ಬಿಟ್ರೆ ಹಾಳೆ ಆಗ್ಬಿಡುತ್ತೆ, ಸ್ಟಾರ್ಟ್ ಆಗ್ಬಿಡುತ್ತೆ, ಬೇಗ ಹಾಳಾಗುತ್ತೆ. ಒಂದು ಫ್ರೆಶ್ನೆಸ್ ಮೇಂಟೈನ್ ಮಾಡಬೇಕು, ಇನ್ನೊಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು, ಇವೆರಡೂ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಜಸ್ಟ್ ಮೀನ್ ಅಂತ ಒಂದು ಬ್ರ್ಯಾಂಡ್ ಮಾಡಿ ವಿ ಆರ್ ಸೆಲ್ಲಿಂಗ್ ಇಟ್ ಅಂತ ಹೇಳ್ಬಿಡ್ತೀವಿ. ಹೌದು, ಈಗ ನಮ್ಮ ಜೊತೆ ಯಾರೆಲ್ಲ ಟೈಪ್ ಮಾಡ್ಕೊಂತಾರೋ ಅಥವಾ ಯಾರೆಲ್ಲ ಬೆಳೆಸ್ತಾರೋ, ವಿ ವಾಂಟ್ ಟು ಸಪೋರ್ಟ್ ಆಲ್ ಆಫ್ ದಮ್. ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು ನಾವು. ನಮ್ಮ ಪ್ರಾಡಕ್ಟ್ ಅನ್ನ ಈಗ ಸದ್ಯಕ್ಕೆ ಕೊಡಗಿನಲ್ಲಿ ಮಾರ್ತಾ ಇದ್ದೀವಿ, ಯಾಕೆಂತೇಳಿದ್ರೆ ಲಾಜಿಸ್ಟಿಕ್ಸ್ ನಾವು ಕೊಡಗಿಗೆ ವರ್ಕ್ ಮಾಡಿದ್ದೇವೆ. ಪ್ರಾಡಕ್ಟ್ ಜಾಸ್ತಿಯಾಗಿ ಮಾರ್ಕೆಟ್ಗೆ ಹಾಕ್ಬೋದು ಅಂತ ಹೇಳೋ ಟೈಮಲ್ಲಿ ನಾವು ವಿ ವಾಂಟ್ ಟು ಗೋ ಟು ದ ಸಿಟೀಸ್. ಮತ್ತಿನ್ನೊಂದು ಶಾಮಯ್ಯಪ್ಪ ಅವರೇ, ನಿಮ್ಮ ಒಂದು ಮೀನುಗಾರಿಕೆ ವೈಶಿಷ್ಟ್ಯ ಅಂದ್ರೆ ಇಲ್ಲಿ ಉತ್ಪಾದನೆ ಆಗುವಂತ ತ್ಯಾಜ್ಯವನ್ನು ಕೂಡ ನೀವು ಮರುಬಳಕೆ ಮಾಡ್ಕೊಳ್ತಾ ಇದ್ದೀರಾ, ಇದು ಹೇಗೆ ಅಂತೀರಿ? ಸರ್, ಈಗ ರೀಸರ್ಕ್ಯುಲೇಟರ್ ಸಿಸ್ಟಮ್ ಅಂತ ಹೇಳುವಾಗ ನಮಗೆ ವಿ ರಿಯಲೈಸ್ಡ್, ಒಂದು ತುಂಬಾ ವೇಸ್ಟ್ ಜನರೇಷನ್ ಆಗುತ್ತೆ, ತ್ಯಾಜ್ಯ ಜನರೇಟ್ ಆಗುತ್ತೆ. ಸೊ ಅದನ್ನ ನಾವು ಪ್ರೊಸೆಸ್ ಮಾಡಿ ಏನಾದರೂ ಮಾಡಬಹುದು ಅಂತ. ನ್ಯೂಟ್ರಿಷನ್, ಅದು ನೈಟ್ರೋಜನ್ ತುಂಬಾ ಹೆಚ್ಚಿದೆ ಅದರಲ್ಲಿ. ಸೊ ನಾವು ಏನ್ ಮಾಡಿದ್ವಿ, ಇನ್ಸ್ಟಾಲ್ಡ್ ಹೈಡ್ರೋಪೋನಿಕ್ ಯೂನಿಟ್ ಅಂತ ಹೇಳ್ತೀವಿ, ಜಲಕೃಷಿ ಘಟಕ ಅಂತ ಎಸ್ಟಾಬ್ಲಿಷ್ ಮಾಡಿದ್ವಿ. ಅಂದ್ರೆ ಏನ್ ಮೀನ್ ಟ್ಯಾಂಕ್ ಇದೆಯೋ ಅದರ ಮೇಲೆನೆ ಸೆಟಪ್ ಮಾಡಿಕೊಂಡು ನಾವು ಗಿಡ ಬೆಳೆಸ್ತಾ ಇದ್ವಿ. ಯಾವ್ದೆಲ್ಲ ಗಿಡ ಬೆಳೆಸ್ತಾ ಇದ್ವಿ ಅಂತ ಹೇಳಿದ್ರೆ, ಎಕ್ಸಾಟಿಕ್ ವೆಜಿಟೇಬಲ್ಸ್ ಬೆಳೆಸ್ತಾ ಇದ್ವಿ, ತರಕಾರಿಗಳು, ಲೆಟ್ಯೂಸ್, ಪಾಲಕ್, ಸ್ಟ್ರಾಬೆರಿ, ಕ್ಯುಕುಂಬರ್ಸ್, ಟೊಮೆಟೋಗಳು, ಆತರ ಸುಮಾರು ಪ್ರಾಡಕ್ಟ್ ಬೆಳೆಸ್ತಾ ಇದ್ವಿ. ಅದನ್ನು ನಾವು ಲೋಕಲ್ ಮಾರ್ಕೆಟ್ಗೆ ಸೇಲ್ ಮಾಡ್ತಾ ಇದ್ವಿ. ಹೈಡ್ರೋಪೋನಿಕ್ ವಿಶೇಷತೆ ಅಂತ ಹೇಳಿದ್ರೆ ವಾಟರ್ ಕನ್ಸಂಪ್ಷನ್ ಇಸ್ ವೆರಿ ಲೆಸ್ ಅದರಲ್ಲಿ, ಅಂದ್ರೆ ವಾಟರ್ ವೇಸ್ಟೇಜ್ ತುಂಬಾ ಕಮ್ಮಿ, ಎಲ್ಲ ಮರುಬಳಕೆ ಎಲ್ಲ ಆಗುತ್ತೆ, ಮರುಬಳಕೆ ಆಗ್ತಾ ಇರ್ತದೆ. ಅದು ಗಿಡಕ್ಕೆ ನೀರ್ ಬೇಕು, ಅದು ಯೂಸ್ ಮಾಡ್ಕೊತದೆ, ಬಾಕಿ ನೀರೆಲ್ಲ ವಾಪಸ್ ನಮ್ಮ ಸಿಸ್ಟಮ್ಗೆ ಬರ್ತದೆ. ಬೇರೆ ಫಾರ್ಮಿಂಗ್ ಸಿಸ್ಟಮ್ಸ್ ಅಲ್ಲಿ ಹಾಗಿರಲ್ಲ, ಕೊಟ್ಟಿದ ನೀರಲ್ಲಿ 30% ಯೂಸ್ ಆಗುತ್ತೆ, 70% ವೇಸ್ಟ್, ಅದು ನೆಲಕ್ಕೆ ಹೋಗ್ಬಿಡುತ್ತೆ ಇಲ್ಲ ಹಾವಿಯಾಗಿ ಹೋಗ್ಬಿಡುತ್ತೆ, ಇವೆಲ್ಲ ಆಗುತ್ತೆ. ಹೈಡ್ರೋಪೋನಿಕ್ ಅಲ್ಲಿ ಯು ಆರ್ ಯೂಸಿಂಗ್ 95% ಆಫ್ ದ ವಾಟರ್. ಅಂದ್ರೆ ಅದಕ್ಕೆ ವಿಶೇಷವಾದ ವ್ಯವಸ್ಥೆ ಬೇಕಾಗುತ್ತೆ. ಹೌದು, ಪೇರ್ಗಳು ಮಾತ್ರ ಈ ತ್ಯಾಜ್ಯ ನೀರಿನಲ್ಲಿರುತ್ತೆ. ಹೌದು, ಮೇಲ್ಗಡೆ ತರಕಾರಿ ಬೆಳೀತಾ ಇರ್ತದೆ. ಎನರ್ಜಿ ಬೇಕು, ಅಂದರೆ ಕರೆಂಟ್ ಇರಬೇಕು, ಮತ್ತು ಸ್ವಲ್ಪ ಟೈಮಿಂಗ್ ನೋಡಿ, ಸೂರ್ಯನ ಬೆಳಕು ಬೇಕು, ಸೂರ್ಯನ ಬೆಳಕು ಅಫ್ಕೋರ್ಸ್ ಬೇಕು. ಮತ್ತು ನಾವು ಆದಷ್ಟು ಪೆಸ್ಟಿಸೈಡ್ ಫ್ರೀ ಇದ್ದೇವೆ, ಅಂದರೆ ಪಾಲಿಹೌಸ್ ಮಾಡ್ಕೊಂಡಿದ್ದೇವೆ, ಅದರೊಳಗೆ ಬೆಳೆಸ್ತಾ ಇದ್ದೇವೆ, ಅದರಲ್ಲಿ ಕ್ರಿಮಿಕೀಟಗಳು ಅಥವಾ ಫಂಗಸ್ಸು ಅವೆಲ್ಲ ಬರದ ಹಾಗೆ ನಾವು ಸೂಕ್ಷ್ಮವಾಗಿ ನೋಡ್ಕೋತೀವಿ. ಮತ್ತು ಈ ಮೀನು ಕೃಷಿಯನ್ನು ಮಾಡುವಾಗ, ಈ ಮೀನುಗಳನ್ನು ಸಂಸ್ಕರಣೆ ಮಾಡುವಾಗ ಸಾಕಷ್ಟು ತ್ಯಾಜ್ಯಗಳು ಬರ್ತವೆ. ಹೌದು ಸರ್, ಮೀನಿನ ತ್ಯಾಜ್ಯಗಳು, ಮೀನಿನ ತಲೆ ಆಗ್ಬಹುದು ಅಥವಾ ಅದ ಸ್ಕೇಲ್ಸ್ ಉರುಫೆಗಳು ಅಂತೀವಲ್ಲ ಅದು ಕರುಳು ಇದೆಲ್ಲ, ಅದನ್ನ ಏನಾದರೂ ಬಳಕೆ ಮಾಡ್ಕೊಳ್ತಾರೆ ಸರ್. ಈಗ ಏನಾಗಿದೆ ಊಟ, 10 ಇಯರ್ಸ್ ಈಗ ಎಕ್ಸ್ಪೀರಿಯನ್ಸ್ ನಮ್ದಲ್ಲ ಸಕ್ಲೆ ಇಂಟೆನ್ಸಿವ್ ಫಾರ್ಮಿಂಗ್ ಅಲ್ಲಿ, ಒಂದೊಂದನ್ನು ಒಂದೊಂದು ಸ್ಟೇಜಲ್ಲಿ ನಾವು ಬೆಳೆಸ್ತಾ ಬರ್ತಿದ್ವಿ. ನಾವು ಪ್ರೌಡ್ ಆಗಿ ಹೇಳ್ತೇನೆ ನಾನು, ವಿ ಆರ್ ಅ ಝೀರೋ ವೇಸ್ಟ್ ಫಾರ್ಮ್. ಅಂದ್ರೆ ಶೂನ್ಯ ತ್ಯಾಜ್ಯ ಕೃಷಿ ಕ್ಷೇತ್ರ ನಮ್ದು, ಏನು ವೇಸ್ಟ್ ಇರಲ್ಲ ನಮ್ಮಲ್ಲಿ. ಏನೆಲ್ಲ ತರಕಾರಿ ವೇಸ್ಟ್ ಬರುತ್ತೋ ಅದು ಕಾಂಪೋಸ್ಟಿಗೆ ಹೋಗ್ತದೆ. ನಮ್ಮ ಮೀನಿನ ಕ್ಲೀನ್ ಮಾಡಿ ಸಿಗುವಂತ ವೇಸ್ಟ್ ಅಲ್ಲಿ ಈಗ ನಾವು ವಿ ಆರ್ ಯೂಸಿಂಗ್ ಎ ಟೆಕ್ನಾಲಜಿ ವೇರ್ ವಿ ಆರ್ ಪ್ರೊಡ್ಯೂಸಿಂಗ್ ಲಿಕ್ವಿಡ್ ಫಿಶ್ ಫರ್ಟಿಲೈಸರ್ ಅಂತ, ಅದು ಜಸ್ಟ್ ಗ್ರೋ ಅಂತ ರೂಪದ ಮೀನು ತ್ಯಾಜ್ಯ ಗೊಬ್ಬರ, ಗೊಬ್ಬರ ಲಿಕ್ವಿಡ್ ಫಿಶ್ ವೇಸ್ಟ್ ಫರ್ಟಿಲೈಸರ್ ಅಂತ ಮಾಡ್ತಾ ಇದ್ದೇವೆ, ಜಸ್ಟ್ ಗ್ರೋ ಅಂತ ಅದರದ್ದು ಹೆಸರು. ಅದರಲ್ಲಿ ತುಂಬಾ ರಿಚ್ ಇನ್ ನೈಟ್ರೋಜನ್, ತುಂಬಾ ರಿಚ್ ಇನ್ ಕ್ಯಾಲ್ಸಿಯಂ, ಬಿಕಾಸ್ ಬೋನ್ಸ್ ಎಲ್ಲ ಯೂಸ್ ಮಾಡಿ ಕರಗಿಸ್ತೀವಿ, ತುಂಬಾ ಜಾಸ್ತಿ ಇದೆ. ಅಂಡ್ ಇವೆಲ್ಲ ಕ್ಯಾಲ್ಸಿಯಂ ಹೇಗೆ ಅಂತ ಹೇಳಿದ್ರೆ ಅವೈಲೇಬಲ್, ಅಂದ್ರೆ ನಾವು ಫೋಲಿಯರ್ ಸ್ಪ್ರೇ ಕೊಡುವಾಗ ಪ್ಲಾಂಟಿಗೆ ಸುಲಭವಾಗಿ ತಗೊಳ್ಳುವಂತಹ, ಅಂದ್ರೆ ಈ ದ್ರವರೂಪದ ಗೊಬ್ಬರವನ್ನ ಸಿಂಪರಣೆ ಮೂಲಕನೇ ಕೊಡಬೇಕಾಗತ್ತೆ. ಅವರು ಸಿಂಪರಣೆ ಮೂಲಕ ಕೊಡ್ಬೋದು, ಇಲ್ಲ ಡ್ರಿಂಚು ಮಾಡಬಹುದು. ನೀವು ಬುಡಕ್ ಹಾಕ್ಬಹುದು, ಬುಡಕ್ ಹಾಕಿದ್ರೆ ಬೇರ್ ಜಾಸ್ತಿ ಆಗುತ್ತೆ, ಪ್ಲಾಂಟ್ ಬೇಗ ಬೆಳೀತದೆ. ನೀವು ಸ್ಪ್ರೇ ಕೊಟ್ರೆ ಅದು ಇಮಿಡಿಯೇಟ್ ಆಗಿ ರಿಸಲ್ಟ್ ಕಾಣುತ್ತೆ ನಿಮಗೆ. ಕೆಮಿಕಲ್ ಫರ್ಟಿಲೈಸರ್ ತರ ಕಾಂಪ್ಲೆಕ್ಸ್ ಅಲ್ಲ ಅದು, ಅಂದ್ರೆ ಒಂದು ಹಾಕಿದ್ರೆ ಇನ್ನೊಂದ್ರ ಜೊತೆ ಬೈಂಡ್ ಆಗ್ಬಿಡುತ್ತೆ, ಅದು ಹಾಕಲ್ಲ ಇದು ಹಾಕಕ್ಕಾಗಲ್ಲ ಅಂತ ಏನಿಲ್ಲ. ದಿಸ್ ಇಸ್ ಕಂಪ್ಯಾಟಿಬಲ್ ವಿತ್ ಎವ್ರಿಥಿಂಗ್, ಎಲ್ಲದ್ರ ಜೊತೆ ಸೇರ್ಕೋಬಹುದು. ನಾವೀಗ ನಮ್ಮ ತೋಟಗಾರಿಕೆಯಲ್ಲಿ ನಾನು ಐ ಆಮ್ ಯೂಸಿಂಗ್ ಇದನ್ನ ತುಂಬಾ ಬಳಸ್ತಾ ಇದ್ದೇನೆ, ಪೆಪ್ಪರಿಗಾಗ್ಲಿ, ಕಾಫಿಗಾಗ್ಲಿ, ನಮ್ಮ ಹೈಡ್ರೋಪೋನಿಕ್ ಫಾರ್ಮಲ್ ಆಗ್ಲಿ, ಎಲ್ಲದರಲ್ಲೂ ವಿ ಆರ್ ಯೂಸಿಂಗ್ ಲಿಕ್ವಿಡ್ ಫಿಶ್ ಫರ್ಟಿಲೈಸರ್. ಅದು ಬೋರ್ಡ್ ಜೊತೆನೂ ಯೂಸ್ ಮಾಡ್ತಾ ಇದ್ದೇವೆ, ಕಂಪ್ಯಾಟಿಬಲ್. ನಮಗೆ ಕಾಸ್ಟ್ ವೈಸ್ ಆಲ್ಸೋ ಇಟ್ ಇಸ್ ವರ್ಕಿಂಗ್ ಔಟ್ ವೆರಿ ಎಫೆಕ್ಟಿವ್. ಹೊರಗೆ ಸಿಗುವಂತಹ ಫರ್ಟಿಲೈಸರ್ ಕಂಪೇರ್ ಮಾಡಿದ್ರೆ ನಮ್ಮ ಫರ್ಟಿಲೈಸರ್ ಹ್ಯಾಸ್ ಬಿಕಮ್ ವೆರಿ ಚೀಪ್ ಫಾರ್ ಅಸ್. ಈಗ ಸ್ಪೆಷಲಿ ಕಾಫಿ ಈಗ ಕುಯಿಲಾಗಿದೆ, ಈಗ ಫಸ್ಟ್ ರೌಂಡ್ ಬ್ಲಾಸಮ್ ಬರುವಂತಹ ಇರಿಗೇಷನ್ ಮಾಡ್ತಿದ್ವಿ. ಸೊ ಈ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ಲಾಂಟು ಇಷ್ಟು ಟೈಮ್ ಈಗ ಸೋತಿದೆ ಅಲ್ಲ, ಈಗ ಒಂದು ಫರ್ಟಿಲೈಸರ್ ಕೊಟ್ರೆ ಈಗ ಇರಿಗೇಷನ್ ಹಿಂದ್ಗಡೆ ಪ್ಲಾಂಟ್ದು ಪ್ರೊಡಕ್ಟಿವಿಟಿ ವಿಲ್ ಬಿಕಮ್ ವೆರಿ ಹೈ. ಬಿಕಾಸ್ ಕ್ಯಾಲ್ಸಿಯಂ ಸಿಗುತ್ತೆ, ನೈಟ್ರೋಜನ್ ಸಿಗುತ್ತೆ, ಫಾಸ್ಫರಸ್ ಇದೆ, ಪೊಟಾಶ್ ಇದೆ, ಮೈಕ್ರೋನ್ಯೂಟ್ರಿಯಂಟ್ ಇದೆ, ಎಲ್ಲ ಇದೆ ಇದರಲ್ಲಿ. ಸೊ ಇಟ್ ಇಸ್ ಅ ಕಂಪ್ಲೀಟ್ ನ್ಯೂಟ್ರಿಯಂಟ್. ಆತ್ಮೀಯ ಕೇಳಿದ್ರೆ, ತಮಗೆ ಈ ಮೀನು ಕೃಷಿ ಬಗ್ಗೆ, ಈ ಮೀನಿನ ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ, ಪಟ್ಟಡ ಶ್ಯಾಮ್ ಅಯ್ಯಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9771784873. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9731478873. ತುಂಬ ಸಂತೋಷ ಶ್ಯಾಮಯ್ಯಪ್ಪ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನಿಮ್ಮ ಮೀನು ಕೃಷಿಯ ಅನುಭವಗಳು ಮತ್ತು ಮೀನು ಕೃಷಿಯಲ್ಲಿರುವಂಥ ಅವಕಾಶಗಳು ಮತ್ತು ಈ ಸಂಸ್ಕರಣೆ ಇದನ್ನೆಲ್ಲ ಹೇಗೆಲ್ಲ ಮಾಡಿಕೊಂಡ್ರೆ ಏನೇನು ಲಾಭ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್. ಕೆಳಗಡೆ ನಾಳಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಮುಂಗಡ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿರುವ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಮಾಹಿತಿ ಡಾಕ್ಟರ್ ಎಂ ಕೆ ಗಾನಕೃತಿ ಅವರಿಂದ. ನಂತರ ಕೋಕೋ ಬೇಸಾಯ ಕುರಿತು ಮಾಹಿತಿ ಕೇಳುವಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದ್ರಿ. ನಿಧನ ಸುದ್ದಿ. ಬೀಶಟಿಗೇರಿ ಅಟೋಳಿ ಮಾನಿಕಾರಳಾನ ಕಡೆಮಾಡ ಪೌತಿ ಅಯ್ಯಪ್ಪ ಐಂಡ ಪೊಣ್ಣು ಕಾಮುಣಿ ಅಯ್ಯಂಗ 83ನೇ ಬಯತ್ಲು ಇಂದು 24 ಗಂಟೆಗೆ ಮರಣಪಟ್ಟದು. ಕಡೆಮಾಡ ಕಾಮುಣಿ ತಾಮನೆ ಬೊಜ್ಜಂಗಡ ಹೈಸೊಡ್ಲೂರು ಇಂಗಡ ಆಖಿರಿ ಕಾರ್ಯ ನಾಳೆ ನಾರಾಚೆ ಮಜ್ಜಾನ 1 ಗಂಟೆಗೆ ಸ್ವಗ್ರಾಮತ್ತು ನಡಪ. ಅಮ್ಮತ್ತಿ ಒಂಟಿ ಅಂಗಡಿ ಕಣ್ಣಂಗಾಲ ಗ್ರಾಮತ್ರ ಕೋರಂಡ ಸುಬ್ಬಯ್ಯ ಚಾಮಿ ಅಯ್ಯಂಗ 83ನೇ ಬಯತ್ಲು ಇಂದು 3 ಗಂಟೆಗೆ ಮರಣಪಟ್ಟದು. ಕೋರಂಡ ಸುಬ್ಬಯ್ಯ ಚಾಮಿ ಅಯ್ಯಂಡ ಆಖಿರಿ ಕಾರ್ಯ ನಾಳೆ ನಾರಾಚೆ ಮಜ್ಜಾನ 12 ಗಂಟೆಗೆ ಸ್ವಗ್ರಾಮತ್ಲು ನಡಪ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪಿ. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್ ಕೆರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಹಂಗೆ ಜಿಲ್ಲಾ ಮಹಿಳಾ ಸಹಾಯವಾಣಿ ಇವರ ಕೂಡು ಕುಟಂದ 2024-25 ಸಾಲಿನ ಮಿಷನ್ ಶಕ್ತಿ ಯೋಜನೆ ಅಡಿಲಿ ಬೇಟಿ ಬಚಾವೋ ಬೇಟಿ ಪಡಾವೋ ತಾಲೂಕು ಮಟ್ಟದ ಕಾರ್ಬಾರ್ ಏರ್ಪಡಿಸಿದ್ದ. ಶಾಲಾ ಮಕ್ಕಳಿಗೆ ಪ್ರೇರಣಾ ತುಣುಕು ಕಾರ್ಬಾರ್ ಹೆಬ್ಬಾಲೆ ಸಂಯುಕ್ತ ಪ್ರೌಢಶಾಲೆಯಲ್ಲಿ ನಡೆದು. ಮದುವೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಖಾಸಗಿ ಕಾರ್ಯಕ್ರಮಲ್ಲಿ ಕಳ್ಳು ಸರಬರಾಜು ಮಾಡಿಕೆ 1 ದಿನದ ಅನುಮತಿ ಕಡ್ಡಾಯ ಆಗುಟ್ಟುತ್ತ ಅಬಕಾರಿ ಇಲಾಖೆ ಉಪ ಆಯುಕ್ತರು ಸೂಚನೆ ಕೊಟ್ಟಳೋ. ಈ ಬಗೆಯಲ್ಲಿ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ತಮಗೆ ಸೇರಿದ ಕಲ್ಯಾಣ ಮಂಟಪ, ಹೋಮ್ಸ್ಟೇ, ರೆಸಾರ್ಟ್ ಹಂಗೆ ಸಾರ್ವಜನಿಕ ಖಾಸಗಿ ಜಾಗಲಿ ನಡೆಯುವ ಮದುವೆ ಬ್ಯಾರೆ ಬ್ಯಾರೆ ಜಂಬರಗಳಿಗೆ ಅಬಕಾರಿ ಇಲಾಖೆಯಿಂದ ನೀಡಲಾದೆ. ಸಾಂದರ್ಭಿಕ ಅನುಮತಿ ಪಡೆದಲ್ಲಿ ಮಾತ್ರ ಅನುಮತಿ ಪಡ್ಕೊಂಡ ಜಾಗಲಿ ಕರ್ನಾಟಕ ರಾಜ್ಯದಲ್ಲಿ ಮಾರಾಟ ಆಗ್ತಿದ್ದ ಅಧಿಕೃತ ಮದ್ಯನ ಬಳಸಿಕೊಳ್ಳಕ್ಕೆ. ಒಂದು ವೇಳೆ ಅಬಕಾರಿ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಕಳ್ಳು ಮಾರಾಟ ಮಾಡಿದಲ್ಲಿ ಆ ಜಾಗದ ಮಾಲೀಕರು ಮತ್ತೆ ಕಾರ್ಯಕ್ರಮದ ಆಯೋಜಕರ ವಿರುದ್ದ ಕಾನೂನು ಕ್ರಮ ಕೈಗೊಂಡವೆತ್ತ ಉಪ ಆಯುಕ್ತರು ಎಚ್ಚರ ಕೊಟ್ಟಳು. ಅರೆಭಾಷಾ ಸಾಹಿತ್ಯ ಸಂಸ್ಕೃತಿ ಅದರ ಬೆಳವಣಿಗೆಗೆ ಗಣನೀಯ ಸಾಧನೆ ಮಾಡಿದ 6 ಮಂದಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿಯ ಗೌರವ ಇನಾಮಿಗೆ ಪಾತ್ರರಾಗಳು. 2022 ಸಾಲಿನ ಗೌರವ ಇನಾಮಿಗೆ ಸಂಶೋಧನೆ ಮತ್ತೆ ಅರೆಭಾಷೆ ಸಾಹಿತ್ಯ ಕ್ಷೇತ್ರದ ಸಾಧನೆಗೆ ಕೊಡಗಿನ ಡಾಕ್ಟರ್ ಕಾವೇರಿ ಮನೆ ಭೋಜಪ್ಪ, ಹಂಗೆ ಅರೆಭಾಷೆ ಸಂಸ್ಕೃತಿ ಸೇವೆಗಾಗಿ ತುಂತಜೆ ವೆಂಕಟೇಶ್, ಮತ್ತೆ ಶಿಕ್ಷಣ ಮತ್ತೆ ವೈದ್ಯಕೀಯ ಸೇವೆಗೆ ದಕ್ಷಿಣ ಕನ್ನಡ ಜಿಲ್ಲೆನ ಡಾಕ್ಟರ್ ಕೆವಿ ಚಿದಾನಂದ ಅವು ಆಯ್ಕೆಯಾಗಳು. 2023 ಸಾಲಿನ ಗೌರವ ಇನಾಮಿಗೆ ಅರೆಭಾಷೆ ಸಾಹಿತ್ಯ ಮತ್ತೆ ಶೈಕ್ಷಣಿಕ ಸೇವೆಗೆ ಕೊಡಗಿನ ಕುಯಿಂತೋಡು ದಾಮೋದರ ಅವು, ಅರೆಭಾಷೆ ಅಧ್ಯಯನ ಮತ್ತೆ ಸಂಶೋಧನೆಗೆ ದಕ್ಷಿಣ ಕನ್ನಡದ ಹಿಮಕರ, ಅರೆಭಾಷೆ ಸಾಧನೆ ಕಲಾ ಪೋಷಕರ ನೆಲೆಯಲ್ಲಿ ಕೊಡಗಿನ ಕೂಡ ಕಂಡ ಕಾವೇರಮ್ಮ ಅವುಕೆ ಆಯ್ಕೆಯಾಗಳು. ಫೆಬ್ರವರಿ 28 ಪ್ಯಾಟೆನ ಗೌಡ ಸಮಾಜದ ಸಭಾವಾಡಿಲಿ ಈ ಕಾರ್ಯಕ್ರಮ ನಡೆದಿದೆ. ಈ ಜಂಬರಕ್ಕೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಅವು, ಶಾಸಕರು, ಸಂಸದರು ಕೂಡಿಯಾಡುವೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆನ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಲಿ ಫೆಬ್ರವರಿ 18 ಹೊತ್ತಾರೆ 11 ಗಂಟೆಗೆ ನಡೆದಿದೆ. ಪ್ರಾದೇಶಿಕ ಅಧಿಕಾರಿ ನಾಗರಾಜ ಆಚಾರ್ ಅವು ತಿಳಿಸಿಯೋಳು. ಕುಂದ್ರಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿ ನಾಗದೇವರ ನೂತನ ಆಲಯ ಮತ್ತೆ ಪುನಃ ಪ್ರತಿಷ್ಠಾಪನಾ ಮಹೋತ್ಸವ ಅಂಗೆ ನಾಗದರ್ಶನ ಫೆಬ್ರವರಿ 22 ಮತ್ತೆ 23 ನಡೆದದೆ ಗೊತ್ತಾಗುಟ್ಟು. ಕನ್ನಡ ಸಾಹಿತ್ಯ ಪರಿಷತ್, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರ ಕೂಡು ಕೂಟಂದ ಪಂಜೆ ಮಂಗೇಶರಾಯರ 150ನೇ ವರ್ಷಾಚರಣೆ ಕಾರ್ಬಾರ್ ಫೆಬ್ರವರಿ 20 ಹೊತ್ತಾರೆ 10 ಗಂಟೆಗೆ ಪ್ಯಾಟೆನ ಸರ್ಕಾರಿ ಶುರುವಿನ ದರ್ಜೆ ಕಾಲೇಜಿನ ಸಭಾಬಾಡಿಲಿ ನಡೆದಿದೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಎಂಪಿ ಕೇಶವ ಕಾಮತ್, ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಾಡೋಜ ಡಾ ಮಹೇಶ್ ಜೋಶಿ, ಶಾಸಕರು, ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಸೇರಿದಂಗೆ ಅಂದೇ ಮಧ್ಯಾಹ್ನ ಮೇಲೆ 2.5 ಗಂಟೆಗೆ ಆಖಿರಿ ಜಂಬರ ನಡೆದಿದೆ. ವಿರಾಜಪೇಟೆನ ಇಸಿಎಚ್ಎಸ್ ಪಾಲಿ ಕ್ಲಿನಿಕ್ಲಿ ಇದೇ ತಿಂಗ ತಾರೀಖು 17-19 ಮುಟ್ಟ ವೈದ್ಯರು ಇರ್ದುಲೇತ ಪಾಲಿ ಕ್ಲಿನಿಕ್ನ ಅಧಿಕಾರಿಗ ತಿಳಿಸಿಯೋಳು. 2025-26 ಸಾಲಿನ ಆಯವ್ಯಯ ತಯಾರಿ ಮಾಡುವ ಸಲುವಾಗಿ ಆಯವ್ಯಯದ ಬಗೆಯಲ್ಲಿ ಸೂಕ್ತ ಸಲಹೆ ಸೂಚನೆಯನ್ನು ಪಡ್ಕೊಂಬಕ್ಕೆ 17/11 ಪುರಭವನದಲ್ಲಿ ಪುರಸಭೆ ಅಧ್ಯಕ್ಷೆ ಎಂಕೆ ದೇಚಮ್ಮ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದದೆ ಅಂತ ಮುಖ್ಯಾಧಿಕಾರಿಗ ಪ್ರಕಟಣೆಗೆ ಮಾಹಿತಿ ಕೊಟ್ಟೋಳು. ರೈತರ ಅನುಕೂಲಕ್ಕೆ ಕೃಷಿ ಇಲಾಖೆ ಕಡೆಯಿಂದ 90% ಸಹಾಯಧನಲ್ಲಿ ಎಚ್ಡಿಪಿಇ ಕಪ್ಪು ಬಣ್ಣದ ಸ್ಪಿಂಕ್ಲರ್ ಫೈಲ್ಗಳನ್ನ ಹಂಚಲಾದೆ ಇದರ ಸದುಪಯೋಗನ ರೈತರು ಪಡ್ಕಂಬಕ್ಕೆ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕು ಸಹಾಯಕ ಕೃಷಿ ಅಧಿಕಾರಿ ಮೂರ್ತಿ ಅವು ಮಾಹಿತಿ ಕೊಟ್ಟೋಳು. ಈ ಸೌಲಭ್ಯನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಂಗೆ ಸಾಮಾನ್ಯ ವರ್ಗದವಕ್ಕೆ ಸಹ 90% ಸಹಾಯಧನಲ್ಲಿ ನೀಡಲಾದೆ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಪುಕ್ಸಟೆ ಅರ್ಜಿ ದಾಖಲಾತಿಯೊಟ್ಟಿಗೆ ಫಲಾನುಭವಿಗ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಪಹಣಿ ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸ್ ಸಲ್ಲಿಸಕೃತ ಮಾಹಿತಿ ಕೊಟ್ಟೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್ ಕೆರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಕಡಂಗ ಮೂರೂರು ಗ್ರಾಮ ಶ್ರೀ ತಿರಿಕೆಮಠ ಈಶ್ವರ ದೇವಸ್ಥಾನದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶ ಪೂಜಾ ಕಾರ್ಯ ಆರಂಭಗೊಂಡಿದ್ದು ಈ ತಿಂಗಳ 16 ನಡೆಯಲಿದೆ. ಆ ಪ್ರಯುಕ್ತ ಇಂದು ಬೆಳಿಗ್ಗೆ ಗಣಪತಿ ಹೋಮ, ಅನುಜ್ಞಾ ಕಲಶಾಭಿಷೇಕ, ಜೀವ ಕಲಶ ಪೂಜೆ, ಸಂಜೆ 7 ಶಯ್ಯ ಪೂಜೆ, ಬಿಂಬಶುದ್ಧಿ, ಬ್ರಹ್ಮಕಲಶ ಪೂಜೆ ಸೇರಿದಂತೆ ವಿವಿಧ ಪೂಜಾ ಕಾರ್ಯ ನಡೆಯಲಿದೆ. ಪ್ರತಿದಿನ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಅಶ್ವಿನೀಸ್ ಸ್ಪೋರ್ಟ್ಸ್ ಫೌಂಡೇಶನ್ ಮತ್ತು ಕ್ಯಾಲ್ಸ್ ಕೋಣಿಗೊಪ್ಪ ಇವರ ವತಿಯಿಂದ ಜಿಲ್ಲೆಯ ಪ್ರತಿಭಾವಂತ ಮತ್ತು ಉತ್ತಮ ಪ್ರದರ್ಶನ ನೀಡುತ್ತಿರುವ ಹಾಗೂ ಕ್ರೀಡೆಯನ್ನೇ ತಮ್ಮ ಉಸಿರಾಗಿಸಿಕೊಂಡಿರುವ ಕ್ರೀಡಾಪಟುಗಳನ್ನು ಗುರುತಿಸಿ ಅಂಥವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಹಾಕಿ ಮತ್ತು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಸಿಂಥೆಟಿಕ್ ಅಥ್ಲೆಟಿಕ್ ಟ್ರ್ಯಾಕ್ನಲ್ಲಿ ಮತ್ತು ಆಸ್ಟ್ರೋಟರ್ಫ್ನಲ್ಲಿ ತರಬೇತಿ ನೀಡಿ ಅಶ್ವಿನೀಸ್ ಸ್ಪೋರ್ಟ್ಸ್ ಫೌಂಡೇಶನ್ ಟೀಮ್ನಲ್ಲಿ ಅವಕಾಶ ನೀಡಿ ಉನ್ನತ ಮಟ್ಟದ ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವ ಅವಕಾಶ ಕಲ್ಪಿಸುವುದಕ್ಕಾಗಿ ಇದೇ ಫೆಬ್ರವರಿ 22 ಹುಡುಗರ ಹಾಕಿ ಮತ್ತು ಹುಡುಗ ಹುಡುಗಿಯರಿಗೆ ಅಥ್ಲೆಟಿಕ್ ವಿಭಾಗದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುವುದು. ಹಾಕಿಗೆ ಹುಡುಗರು U14 1/1/2011 ಒಳಗೆ ಅಥವಾ ನಂತರ ಜನಿಸಿದವರಾಗಿರಬೇಕು. ಹುಡುಗ ಹುಡುಗಿಯರ ಅಥ್ಲೆಟಿಕ್ ವಿಭಾಗಕ್ಕೆ U14 2012 ಒಳಗೆ ಅಥವಾ ನಂತರ U16 2010 ಒಳಗೆ ಅಥವಾ ನಂತರ ಜನಿಸಿದವರಾಗಿರಬೇಕು. ಆಯ್ಕೆಯ ದಿನಾಂಕ ಇದೇ ಫೆಬ್ರವರಿ 22. ಆಯ್ಕೆಯ ಸ್ಥಳ ಅಶ್ವಿನೀಸ್ ಸ್ಪೋರ್ಟ್ಸ್ ಫೌಂಡೇಶನ್ ಆವರಣ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಫೆಬ್ರವರಿ 19. ವಿಳಾಸ ಕಾಲ್ಸ್ ASF ಪೋಸ್ಟ್ ಬಾಕ್ಸ್ ನಂಬರ್ 23 ಗೋಣಿಕೊಪ್ಪಲು. ವಿವರಗಳಿಗೆ ಕಾಲ್ ಮಾಡಿ 9985233443 ಅಥವಾ 9019907806. ವಿರಾಜಪೇಟೆಯ ರೇಮಂಡ್ ಶಾಪ್ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 ಬಟ್ಟೆಗಳ ಖರೀದಿಗೆ 2,499 ಬೆಲೆ ಬಾಳುವ 1 ಬೆಡ್ ಶೀಟ್, 2 ಪಿಲ್ಲೋ ಕವರ್ ಫ್ರೀ. 12,000 ಖರೀದಿಗೆ 4,499 ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 ಖರೀದಿಗೆ 6,999 1 ಡಬಲ್ ಕ್ವಿಲ್ಟ್ ಡಬಲ್ ಬೆಡ್ ಶೀಟ್, 2 ಪಿಲ್ಲೋ ಕವರ್ ಫ್ರೀ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ. ಮಾನ್ಯ ಸಹಕಾರಿ ಬಂಧುಗಳೇ, ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ, ಇದರ ಮುಂದಿನ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಯು ಇದೇ ಫೆಬ್ರವರಿ 16 ಭಾನುವಾರ ಮಡಿಕೇರಿಯ ಬಾಲಭವನದಲ್ಲಿ ನಡೆಯಲಿದ್ದು, ಈ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಬಿದ್ದಾಟಂಡ ಎಸ್ ತಮ್ಮಯ್ಯ ಅವರು ಸ್ಪರ್ಧಿಸಿದ್ದು, ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘದ ಮಾನ್ಯ ಸದಸ್ಯರು ಬಿದ್ದಾಟಂಡ ಎಸ್ ತಮ್ಮಯ್ಯ ಅವರಿಗೆ ಕ್ರಮಾಂಕ 4 ಹಾಕಿ ಸ್ಟಿಕ್ ಮತ್ತು ಬಾಲ್ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ ಹೆಚ್ಚಿನ ಮತವನ್ನು ನೀಡಿ ಜಯಶೀಲರನ್ನಾಗಿಸಿ ಸಂಘದ ಏಳಿಗೆಗಾಗಿ ಹಾಗೂ ಎಲ್ಲಾ ಸದಸ್ಯರ ಕ್ಷೇಮಾಭಿವೃದ್ಧಿಗಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕಾಗಿ ಬಿದ್ದಾಟಂಡ ಎಸ್ ತಮ್ಮಯ್ಯ ಅವರು ತಮ್ಮಲ್ಲಿ ಈ ಮೂಲಕ ಕಳಕಳಿಯಿಂದ ವಿನಂತಿಸಿಕೊಂಡಿದ್ದಾರೆ. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿಲಾಸಪೇಟೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳು ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಕಾಲಕಾಲ ನಡಪಂತ ಕೊಡವು ಒಕ್ಕಡೊಕ್ಕಡ ಹಾಕಿ ನಮ್ಮೆ ಶುರುವಾಪಕ್ಕೆ ಇನ್ನು 42 days ಬಾಕಿ ಉಂಡು. ಈ ಕಾಲ ಬೊಳ್ಳಿ ನಮ್ಮೆರ ಸಂಭ್ರಮತೋಡೆ ಮುದ್ದಂಡ ಕಪ್ ಹಾಕಿ ನಮ್ಮೆ ನಡಪ. ಜಿಲ್ಲಾ ಕೇಂದ್ರ ಮಡಿಕೇರಿಲಿ ಇದು ಮುಂದನೆ ಕುರಿ ಕೊಡವು ಒಕ್ಕಡೊಕ್ಕಡ ಹಾಕಿ ನಮ್ಮೆ ನಡೆದನುಂಡು. ಮುದ್ದಂಡ ಒಕ್ಕಕರ ಬೋಂಡೆನ ಎಲ್ಲ ತಯಾರಿ ಮಾಡಿನುಂಡು. ಇಕ್ಕಾಕಲೆ ಪೆದನೊಂದುನಿ ಶುರುವಾಯಿತು. ಇದನ್ನ ಕೂಡ ಈ ಕುರಿ ಸೈಕ್ಲಿಂಗ್, ಬೊಡಿ ನಮ್ಮೆ, ಮೆಗಾರನ್, ಒಲಿಂಪಿಕ್ ಸ್ಟಾರ್ಸ್ ಮಾದರಿಲಿ ಕಳಿರ ಬೊಳಚು ಅಡ್ತಣ ಬಪ್ಪದು ಸಾಂಸ್ಕೃತಿಕ ಆಕರ್ಷಣೆ ಆಯ್ತಿಪ್ಪ. ಮಾರ್ಚ್ ಆದ್ಯವಾರ ತಿಂಜ ಪರಂಪರ ಪಣಿ ಗ್ಯಾಲರಿ ಕಾಮಗಾರಿ ಕೆಲಸ ಶುರುವಪ್ಪ ಅಂದು ಹಾಕಿ ನಮ್ಮೆ ಸಮಿತಿರ ಅಧ್ಯಕ್ಷಗಳನ್ನ ಮುದ್ದಂಡ ರಶೀನ್ ಸುಬ್ಬಯ್ಯ ಹೆಂಗ ಅರಚಿಟ್ಟಿತ್ತು. ಕಳಿನಮ್ಮೆ ನಗರತ್ರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿಲು ದಂಡು ಪರಂಬು ಪಿಣ್ಯ ಜಿಲ್ಲಾ ಪೊಲೀಸ್ ಪರಂಬುಲು ಕೂಡನಕ್ಕೆ